ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ನಮ್ಮೆಲ್ಲ ರೈತ ಬಾಂಧವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ನಮ್ಮ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸುತ್ತಾ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಪೂಜಾರಹಟ್ಟಿಯ ಪ್ರಗತಿಪರ ಕೃಷಿಕ ಎಸ್ ತಿಪ್ಪಣ್ಣ ಅವರೊಂದಿಗೆ ಸಂದರ್ಶನ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಮೊಳಕಾಲ್ಮೂರು ತಾಲೂಕು ಪೂಜಾರಹಟ್ಟಿಯ ಪ್ರಗತಿಪರ ಕೃಷಿಕರಾದ ಎಸ್ ತಿಪ್ಪಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿ ಬದುಕನ್ನು ಅಳವಡಿಸ್ಕೊಂಡಿದ್ದಾರೆ. ಕೃಷಿಯಲ್ಲಿ ಏನೇನು ಹೊಸ ಹೊಸ ಒಂದು ಪ್ರಯೋಗಗಳನ್ನು ಮಾಡಿದರೆ, ಅದರಲ್ಲಿ ಯಾವ ರೀತಿ ಸಕ್ಸಸ್ ಆಗಿದ್ದಾರೆ, ಯಾವ ರೀತಿ ಲಾಭ ಪಡೀತಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಬಂದರೆ. ತಿಪ್ಪಣ್ಣ ಅವರ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ತೆ ತಿಪ್ಪಣ್ಣ ಅವರೇ. ಈ ಕೃಷಿ ಬದುಕು ನೀವು ಅಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಒಂದು 20 ವರ್ಷದಿಂದ ಮಾಡ್ತಿದ್ರಿ? ಮಾಡ್ತಾ ಇದ್ರ. ಯಾಕೆ ಕೃಷಿ ಬದುಕು ಮಾಡ್ಬೇಕನ್ನಿಸ್ತು? ಕೃಷಿ ಬದುಕು ಅಂದ್ರೆ ನಮ್ಮ ಜೀವನನೇ ಕೃಷಿ ಬದುಕಲ್ಲ. ನಮ್ಮ ಇಂಡಿಯಾದನ್ನೇ 70% ಕೃಷಿ ಆಗಿದ್ದಾಗ ನಾವು ಅದನ್ನೇ ಮಾಡಬೇಕಾಗಿತ್ತು. ಒಂದು ಮಧ್ಯಂತರದಾಗ ನಾನು ಬೇರೆ ಕಡೆಗೆ ಹೋಗಿದ್ದೆ, ಹೋಗ್ಬಿಟ್ಟು ಕೊನೆ ಹಂತದಾಗ ಬಂದು ಕೃಷಿಗೆ ನಿಂತ್ಕೊಂಡೆ. ನಿಮ್ಮ ತಂದೆ ತಾಯಿ ಅವರೆಲ್ಲ ಕೃಷಿಕರೇನಾ? ಹೌದು ಸರ್. ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಕೃಷಿ ಬದುಕು ಬುದ್ಧಿವಂತಿಕೆ ಮಾಡಿದ್ರೆ ಅದರಷ್ಟು ಲಾಭ ಯಾವುದೂ ಇಲ್ಲ. ಬುದ್ಧಿವಂತಿಕೆ ಅಂದ್ರೆ ಯಾವ ತರ ಬುದ್ಧಿವಂತಿಕೆ ಮಾಡ್ಬೇಕಂತ? ನಾವು ಯಾವ್ದೇ ಬೆಳೆಗಳು ಬೆಳೆಯುವಾಗ ಅಥವಾ ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಯಾವ ರೀತಿ ಔಷಧ ಹೊಡೆಯೋದ್ರ ಕೂಡ ಬುದ್ಧಿವಂತಿಕೆ ಇರಬೇಕು. ಪ್ರತಿಯೊಂದಕ್ಕೂ ಬುದ್ಧಿವಂತಿಕೆ ಇದ್ದಾಗ ಮಾತ್ರ ವ್ಯವಸಾಯದಿಂದ ಲಾಭ, ಇಲ್ಲಾಂದ್ರೆ ವ್ಯವಸಾಯದಿಂದ ಉಳಿಸಕ್ಕಾಗೋದಿಲ್ಲ. ಸಾಕಷ್ಟು ಜನ ರೈತರು ಕೃಷಿ ಅನ್ನಂತ ಲಾಭದಾಯಕ ಅಲ್ಲ, ನಷ್ಟ ನಷ್ಟ ನಷ್ಟ ಅಂತಾರೆ. ಅಂತದ್ರಲ್ಲಿ ಲಾಭದಾಯಕ ಮಾಡ್ಬೇಕಂದ್ರೆ ಯಾವ ತರ ಒಂದು ಕೃಷಿ ಪದ್ಧತಿಗಳನ್ನ ಅಳವಡಿಸಬೇಕಂತ ಹೇಳ್ತಾರೆ? ಸರ್, ಮೊದಲು ನಾವೇನ್ ತಿಳ್ಕೋಬೇಕಂದ್ರೆ ಭೂಮಿನ ನಂಬಿ ಕೆಟ್ಟವರಿಲ್ಲ ಅಂತ ಗಾದೆ ಐತೆ, ಅದನ್ನ ತಿಳ್ಕೊಬೇಕು. ಅದನ್ನ ತಿಳ್ಕೊಂಬಿಟ್ಟು ನಾವು ಅರ್ಪಣಾ ಮನೋಭಾವದಿಂದ ಭೂಮಿಗೆ ನಮ್ಮ ಒಂದು ಶ್ರಮನ ಹಾಕ್ಬೇಕು. ಭೂಮಿ ಏನನ್ನು ಕೇಳೋದಿಲ್ಲ, ಬೆವರನಿ ಮಾತ್ರ ಕೇಳದತ್ತೆ. ಬೆವರನಿ ಭೂಮಿಗೆ ನಾವು ಕೊಟ್ಟಿವಿ ಅಂದ್ರೆ ಅದು ಪ್ರತಿಫಲ ಭೂಮಿ ತಿರುಗಿ ಕೊಟ್ಟೆ ಕೊಡತತ್ತೆ. ಏನೋ ಕೆಲವೊಂದ್ಸರಿ ಏರುಪೇರು ಆಗ್ಬೋದು, ಬೆಳೆಗಳು ರೋಗಗಳು ಬಂದ್ಬಿಟ್ಟು, ಆದ್ರೆ ಎಲ್ಲ ಹಂತವಾಗಿ ಹಂತ ಹಂತವಾಗಿ ಎಲ್ಲ ಮಾಡ್ಕೊಂತ ಇದ್ದಾಗ ಲಾಭನೂ ಸಿಗ್ತತೆ, ಜೀವನ ಚೆನ್ನಾಗತ್ತೆ. ಅದರಲ್ಲಿ ಕೆಲವೊಂದು ಮತ್ತೆ ಚೇಂಜ್ ಮಾಡ್ಕೊಂಡ್ರೆ ಆಯ್ತು. ಈಗ ಉದಾಹರಣೆ, ಮರ ಗಿಡಗಳು ಬೆಳೆಸ್ಕೊಂಡ್ರೆ ಅವು ಖರ್ಚು ಕಡಿಮೆ ಆಗ್ತದೆ, ಲಾಭ ಜಾಸ್ತಿ ಆಗುತ್ತೆ. ಅದನ್ನು ಇರಬೇಕು, ಇದನ್ನು ಇರಬೇಕು. ಒಂದೇ ಕಡೆಗೆ ಆದ ಲಾಸ್ ಆಯ್ತಂದ್ರೆ ಪೆಟ್ಟು ಬೀಳ್ತದೆ, ಅದರಿಂದ ಸುಧಾರಿಸಿ ಮಾಡೋಕ್ಕಾಗೋದಿಲ್ಲ. ವ್ಯವಸಾಯದಲ್ಲಿ ಒಂದ್ಸರಿ ಪೆಟ್ಟು ಬೀಳ್ತಂದ್ರೆ ಕಷ್ಟ ಆಗುತ್ತೆ ಪರಿಶ್ರಮ. ಅದು ಬೇರೆ ಲೆಕ್ಕಾಚಾರಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಐತೆ. ವ್ಯವಸಾಯನ ಸೂಕ್ಷ್ಮ ಮಾಡ್ಕೊಂಡು ಹೋದಾಗ ಭೂಮಿನ ನಂಬಿ ಒಂದು ಭೂಮಿ ಕೆಡಿಸೋದಿಲ್ಲ ಅಂತೇಳಿ ನನಗೆ ಗೊತ್ತಾಗೈತೆ. ನಾನು ಅದೇ ರೀತಿ ಅನುಸರಿಸಿಕೊಂಡು ಹೋಗ್ತಾ ಇದ್ದೀನಿ. ಈ ಒಂದು ಮೆಥಡ್ ಅನ್ನ ನಾನು ಒಂದೇ ಮಾಡ್ಕೊಬೋದು ಬೇಡ, ಸಾಕಷ್ಟು ಜನ ಮಾಡ್ಕೊಂಬಲ್ಲ ಉದ್ದೇಶದಿಂದ. ಯಾಕಂದ್ರೆ ಎಲ್ಲರಿಗೂ ಗೊತ್ತಾದ್ರೆ ಸುಲಭವಾದ ವಿಧಾನಗಳು ನಾನು ಹೇಳೋದು. ಖರ್ಚುಗಳು ದುಡ್ಡಿದ್ದಾರೆ ಬೇಕಾದ್ರೆ ಮಾಡ್ಕೊಂತಾರೆ, ದುಡ್ಡಿಲ್ದಾರ ಅದು ಕಡಿಮೆ ಖರ್ಚಿನಲ್ಲಿ ಸಹಾಯಕವಾಗತಕ್ಕಂಥ ಯಾವ್ಯಾವ ಅಂಶಗಳಿದಾವೆ ಅಂತವನ್ನ ನಾ ಮಾಡನ್ರಿ, ಮಾಡ್ಕೊಂಬನ್ರಿ, ರೈತರಾಗಿ ನಾವು ಮಾಡ್ಕೊಂಡ್ರೆ ನಮಗೆ ಲಾಭ ಆಗ್ತದೆ ಅಂತಂದೇಳ್ಬಿಟ್ಟು, ಮೊದಲನೇದಾಗಿ ನಾನೇನೊಂದು ನಮ್ಮ ಒಂದು ರೈತರಿಗೆ ಹೇಳಕ್ಕೆ ಇಷ್ಟಪಡ್ತಂದ್ರೆ, ಈ ಎರೆಹುಳು ಗೊಬ್ಬರಗಳು ಎಲ್ಲರೂ ಮಾಡ್ಕೊಂಡಿರ್ತಾರೆ, ಸಾಕಷ್ಟು ರೈತರೆಲ್ಲ ಮಾಡ್ಕೊಂಡಿರ್ತಾರೆ. ಅದ್ರ ಜೊತೆಲಿ ದಾವಣಗೆರೆ ತರಳಬಾಳರು ಹೇಳಿದ್ರಲ್ಲ ಒಂದು ಸಹ, ಅದನ್ನ ನೋಡಿ ನನಗಿದ್ದೇನೆ. ತೆರಜಲದ್ದು ಎರೆಜಲ ತಯಾರು ಮಾಡ್ಕೊಬೋದು, ಭಾರಿ ಸುಲಭ, ಅದಕ್ಕೇನು ಖರ್ಚು ಬೇಕಾಗಿಲ್ಲ. ಸ್ವಲ್ಪ ಎರೆ ಗೊಬ್ಬರ ಸಾಕ್ತಿರ್ತಾರಲ್ಲ, ಅದಕ್ಕೆ ಸ್ವಲ್ಪ ಪ್ರಮಾಣ ನೀರು ಹಾಕಿದ್ರೆ ಅದೇ ಜಲ ಆಗಿ ಪರಿವರ್ತನೆ ಆಗಿ ಕೆಳಕ್ ಬಂದು ಸೇರ್ಕೆರಣ ಆಗ್ತದೆ. ಅದನ್ನು ತಗೊಂಡು ನೋಡಿದ್ರೆ ಯಾರೋ ಹೇಳಿದ್ರು, ಅದು ನಮ್ಗಿನ್ನು ಅಂಕಿಅಂಶ ಗೊತ್ತಿಲ್ಲ, ಯೂರಿಯಾ ಪವರ್ಗಿಂತ ಜಾಸ್ತಿ ಅಂತ. ಅದು ಅಂತದನ್ನ ಸ್ಪ್ರೇ ಮಾಡಿಬಿಟ್ಟು ಗಿಡಗಳಿಗೆ ಯಾವ್ದೇ ಬೆಳೆಗಳಿಗೆ ಹೊಡೆದ್ಬಿಟ್ರೆ ಖರ್ಚು ಕಡಿಮೆ ಆಗ್ತತ್ತಲ್ಲ, ಫ್ರೀ ಆಗ್ತತ್ತಲ್ಲ. ಇದು ದುಡ್ಡಿಟ್ಟು ಟಾನಿಕ್ಳು ಇಪ್ಪುಲು ಅಂತಾವ್ ಇಂತಾವ್ ಅಂತ ಹೇಳ್ಬಿಟ್ಟು ಅಂಗಡಿ ದುಡ್ಡಿಡ್ತಾರ, ಅದು ನಿಂತ್ಕೊಂತತ್ತೆ, ಅದೊಂದು ಲಾಭ ಆಗ್ತತ್ತೆ. ಎರಡನೇದಾಗಿ ಅದನ್ನ ಪ್ರತಿಯೊಬ್ಬರು ಮಾಡ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಗೊಬ್ಬರನು ಆಗ್ತತ್ತೆ, ಟಾನಿಕ್ ಆಗ್ತತ್ತೆ, ಖರ್ಚು ಕಡಿಮೆ ಅದು ಲಾಭಾಂಶ ಆಗ್ತತ್ತೆ, ಖರ್ಚು ಉಳಿತಾಯ ಆಗ್ತತ್ತೆ. ಅಲ್ಲಿ ಎರೆಜಲನ ಬರೀ ಸಿಂಪಡಣೆ ಮಾಡ್ಬೇಕಾ ಅಥವಾ ನೀರ್ ಮಿಕ್ಸ್ ಮಾಡಿ ಗಿಡದ ಬುಡಕ್ಕೂ ಒಂದೊಂದು ಚೆಂಬು ಎರಡೆರಡು ಚೆಂಬು ಕೊಟ್ರೆ ಅದನ್ನು ಅನುಕೂಲ ಅಂತ? ಸರ್, ಇದು ನನ್ನ ಸೈಕ ಪ್ರಕಾರ ಬುಡಕ ಬಿಟ್ಟರು ನಡೀತತ್ತೆ, ಸ್ಪ್ರೇ ಆದ್ರೂ ನಡೀತತ್ತೆ. ಯಾಕಪ್ಪ ಅಂದ್ರೆ ಅದು ಸಾವಯವ ಆಗಿರೋದ್ರಿಂದ ಹೆಂಗೆ ಬಳಸಲಿ ಏನೂ ಆಗಲ್ಲ. ಹೌದು, ಕೆಮಿಕಲ್ಸ್ ಆಗಿದ್ರೆ ಮೆಥಡ್ ಬೇರೆ ಬೇರೆ ಇರ್ತಿತ್ತು. ಇದು ತಾವೇ ಹೆಂಗ್ ಬೇಕಾದ್ರೂ ಬಳಸಬಹುದು ಬಳಸಬಹುದು, ಇದರಿಂದ ಏನು ತೊಂದರೆ ಇಲ್ಲ. ಏನಂದ್ರೆ ಒಂದ್ ಹೇಳ್ತಾರೆ ಸ್ವಲ್ಪ ಅದು ಸಾವಯವದಲ್ಲಿ ಇದ್ರ ಪವರ್ ಜಾಸ್ತಿ ಇರ್ತದ ಅಂತಾರೆ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ರೆ ಮೇಲೆ ಅಲ್ಲಿಂದ ಕಡಿಮೆ ಪ್ರಮಾಣ ಹಾಕೋದ್ ಇನ್ನು ಮೇಲೆ ಅಲ್ಲಿ ಉಳಿತಾಯ ಆಗ್ತದೆ. ಈಗ ನಾ ಒಂದ್ ಎಕರೆ ಹೊಡಿಯೋದನ್ನ ಎರಡು ಎಕರೆ ಮೂರು ಎಕರೆಗೆ ಆದ್ರೆ ಇನ್ನೂ ಮೇಲಲ್ಲ. ಹೌದು, ಇದು ಎರೆ ಜಲದ್ದು ನಮ್ಮ ರೈತರು ತಿಳಿಸ್ಬೇಕಂತೇಳಿ ಬಹಳ ಆಸೆ ಇತ್ತು ನನಗೆ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದ್ ಏನಂದ್ರೆ ನಾವು ಮಾಡ್ಕೋಬೇಕು ಅಂತಂದ್ರೆ ರೈತರಾಗಿ ಅಥವಾ ರೈತರು ಅಲ್ಲದೇ ಇರೋ ಮಾಡ್ಕೋಬಹುದು, ಮಳೆ ನೀರು ಕೊಯ್ಲು ಕಡಿದ್ರೆ ಅದರಂತ ಸುಖ ಇನ್ನೊಂದಿಲ್ಲ. ಯಾಕಂದ್ರೆ ಇತ್ತೀಚೆಗೆ ನೀರುಗಳದ್ ಬಾರಿ ಒದ್ದಾಟ, ಕುಡಿಯ ನೀರಿಂದು ತೊಳಲಾಟ ಅದು ಇದು ಇದ್ದಾಗ ಎಂತ ಬರಗಾಲ ಆದ್ರೂ ಕೂಡ ಸ್ವಲ್ಪ ಸ್ವಲ್ಪ ಆದ್ರೂ ಮಳೆ ಬರ್ತದೆ. ಸ್ವಲ್ಪ ಸ್ವಲ್ಪ ಮಳೆ ಬಂದದ್ದೇ ನಾವು ಸ್ಟಾಕ್ ಮಾಡ್ಕೊಂಡ್ರೆ ನಮ್ ಬಳಕೆಲ್ಲ ಆಗೋಗ್ತಾವೆ, ಉಳಿತಾವೆ. ನಾನೀಗ ಅದನ್ನ ಮಾಡ್ಕೊಂಡ್ಬಿಟ್ಟು ಈಗ ಅದನ್ನ ಬಳಕೆಕ್ಕಿದ್ದೀನಿ. ನಿಮ್ಮ ಒಂದು ಕಾರ್ಯಕ್ರಮದಲ್ಲಿ ಜನತಜ್ಞರು ಅಂತ ದಯವಿಟ್ಟು ಐದಾರು ತಿಂಗಳಿಂದ ಒಂದು ಪ್ರೋಗ್ರಾಮ್ ನಡೆದಿತ್ತು, ಅದನ್ನ ನೋಡ್ಕೊಂಬಿಟ್ಟು ನನಗೆ ಇದನ್ನಾಯ್ತು. ತಕ್ಷಣನೇ ಮಾಡ್ಕೊಂಬಿಟ್ಟೆ ನಾನು ಕೂಡ, ಯಾಕಂದ್ರೆ ಭಾರಿ ಸುಲಭ. ಒಂದ್ ಏಳೆಂಟು ಸಾವಿರದಾಗ ಮಾಡ್ಕೊಂಬಿಡಿದ್ವಿ. ಏಳೆಂಟು ಸಾವಿರ ಅಂದ್ರೆ ಎತ್ತಾಗ ಇರ್ತದೆ ಈ ಕಾಲದಾಗ. ಈಗ ನಮಗೆ ನೀರಿನ ತೊಂದರೆ ಬೇಕಾಗಿಲ್ಲ. ಮಳೆ ನೀರು ಬಂದ ತಕ್ಷಣ ಅವನ್ನೇ ಬಳಸ್ಕೊಂಬುದು, ಅವನ್ನೇ ಕುಡಿಯೋದು. ಇನ್ನೂ ಒಂದ್ ಏನಾಗ್ತದೆ ಸರ್ ಅಂದ್ರೆ, ಈ ಕುಡಿಯೋ ನೀರಿಗಾಗಿ ಒದ್ದಾಟ ಎಷ್ಟೈತೆ ಅಂದ್ರೆ ದೇಶದ ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಕುಡಿಯೋ ನೀರಿಗೆ ಬಲು ಒದ್ದಾಟೈತೆ. ಅಲ್ಲಿ ಊರಿಗೆ ಒಂದ್ ಹತ್ತು ಮನೆಗಳು ಸೇವೆ ಮಾಡ್ಕೊಂಡ್ರೆ ಸಾಕು, ಇಡೀ ಊರಿಗೆ ಕುಡಿಯಕ್ ನೀರು ಕೊಡ್ಕೋಬಹುದು. ಕುಡಿಯೋ ನೀರಿಂದು ಸಮಸ್ಯೆ ಬಗೆರೆದಾಗ ಇದರಿಂದ ಸರ್ಕಾರಕ್ಕೂ ಸ್ವಲ್ಪ ಹೊರೆ ಕಡಿಮೆ ಆಗ್ಬಹುದು. ಸ್ವಲ್ಪ ಭಾಗ ಆ ಒಂದು ಇದನ್ನ ನಾವು ಮಾಡ್ಕೋಬೇಕಂತಂದು ಬಿಟ್ಟು ಎಲ್ಲಾ ನಮ್ಮ ರೈತರಿಗೆ ನಾನೇ ಕೇಳ್ಕೊತಾ ಇದ್ದೀನಿ. ಬೇಕಾದ್ರೆ ಅವ್ರು ಯಾರನ್ನ ಬಂದು ಸ್ವಲ್ಪ ನೋಡಿಕೊಡ್ರು ಅಂತ ಹೇಳಿದ್ರೆ ನಾನು ಹೋಗಿ ನೋಡಿಕೊಟ್ಟು, ಅವ್ರು ಏನು ನಾನು ಏನು ಕೇಳೋದಿಲ್ಲ, ಪ್ರತಿಫಲ ಏನು ಕೇಳೋದಿಲ್ಲ, ಹೋಗಿ ನೋಡಿಕೊಟ್ಟು ಹಿಂಗ್ ಮಾಡ್ರಪ್ಪ ಅಂತ ಹೇಳಕ್ ಕೂಡ ನಾನು ರೆಡಿ ಇದ್ದೀನಿ. ಅದು ಎರಡನೇದಾವು ಮಳೆ ನೀರು ಕೊಯ್ಲು ಮಾಡ್ತಂದ್ರೆ ಜಮೀನಲ್ಲಿ ಮಳೆ ನೀರು ಕೊಯ್ಲು ಮಾಡಬಹುದು. ಮನೆ ಹತ್ರ ಮನೆ ಹತ್ರ ನಾನು ಹೇಳೋ ಮೆಥಡ್, ಜಮೀನುಗಳಾಗ ಮಾಡೋದು ಬೇರೆ ಮೆಥಡ್, ಅದು ಖರ್ಚು ಬರ್ತದೆ. ಈ ಮನೆ ಮಾಡೋದು ಖರ್ಚಿಲ್ಲ ಸರ್. ಮನೆ ಮೇಲೆ ಬಿದ್ದ ನೀರು ಎಲ್ಲಿಗೆ ಹೋಗ್ತವೆ? ಕೆಳಗೆ ಹೋಗ್ತವೆ. ಕೆಳಗೆ ಹೋಗವನ್ನ ನಾವೇನ್ ಮಾಡ್ಬೇಕಂತಂದ್ರೆ ಕೆಳಗೆ ಹೋಗ್ತಾವ ಒಂದ್ ಕಡೆ ಸ್ಟಾಕ್ ಮಾಡ್ಕೋಬಿಟ್ಟು ಸ್ಟಾಕ್ ಮಾಡ್ಕೋಬೇಕು. ಆಮೇಲೆ ಅದ್ರಕ್ಕಿಂತ ಒಂದು ಇನ್ನೂ ಈಸಿ ಮೆಥಡ್ ಅಂದ್ರೆ, ಈಗ ಯಾರಾದ್ರೂ ಏನಾದ್ರೂ ಅಂದ್ಕೋ ಧೂಳ ಪಾಳ ಅವು ಇವು ಇರ್ತಾವೆ, ಆಮೇಲೆ ಗುಬ್ಬಿಗಳು ಅವು ಇವು ಗಲೀಜು ಮಾಡ್ತಿರ್ತಾವ ಅಂತಂದ್ರೆ ಸ್ವಲ್ಪ ಹೊತ್ತು ಕಡೆಗೆ ಬಿಟ್ಟು ಬಿಟ್ರೆ ಅವೆಲ್ಲ ಹೋಗಿ ಬಿಡ್ತತ್ತೆ. ಒಂದು ಸ್ವಲ್ಪ ಹೊತ್ತು ಕಡೆಗೆ ಹೋಗಿ ಬಿಟ್ಟ ಮೇಲೆ ನಾವ್ ಇತ್ಲ ಸ್ಟಾಕ್ ಮಾಡ್ಕೊಂಡ್ರಾಯ್ತು. ಅದ್ರಾಗಿನ್ನ ಒಂದ್ ಅಲ್ಲಿ ಎರಡು ಮೆಥಡ್ ಮಾಡ್ಕೋಬೇಕು ಸರ್. ಏನಂದ್ರೆ ಈ ಕುಡಿಯೋ ನೀರು ತೊಟ್ಟಿನೂ ಬ್ಯಾರೆ ಇರ್ಬೇಕು, ವೇಸ್ಟ್ ನೀರು ತೊಟ್ಟಿನೂ ಬ್ಯಾರೆ ಇರ್ಬೇಕು. ವೇಸ್ಟ್ ಈಗ ಫಸ್ಟ್ ಬಿಟ್ಟು ಬಿಡ್ತೀವಲ್ಲ, ಅವು ವೇಸ್ಟ್ ಹಾಕ್ಬಿಡುದು, ಅವಾಗಂತ ಸ್ಟಾಕ್ ಆಗಿರ್ತವೆ, ಅದನ್ನ ಬೆಳಿಗ್ಗೆ ಬಳಸ್ಕೋಬಹುದು. ಆಮೇಲೆ ಅವು ಅರ್ಧ ಹೋದ್ಮೇಲೆ ನಾವು ಇದಕ್ಕೆ ಬಳಸ್ಕೊಂತೀವಲ್ಲ ಕುಡಿಯೋ ನೀರಿಗೆ, ನಾ ಬೇಕಾದ್ರೆ ಆಫ್ ಮಾಡ್ಕೊಂಡ್ರೆ ಅತ್ತ ಹೋಗ್ತಿರ್ತವೆ. ಯಾಕಂದ್ರೆ ಕುಡಿಯಕ್ಕೆ ಅಷ್ಟೊಂದು ನೀರು ಬೇಕಾಗಲ್ಲ. ನಾನು ಮೊನ್ನೆ ಒಂದು ಮಾಡಿರೋ ಪ್ರಕಾರ ನೋಡಿದ್ರೆ, ಒಂದು ಮನೆಗೆ ಮನೆ ನೀರು ಕೊಯ್ಲು ಮಾಡಿದ್ರೆ ಹತ್ತು ಮನೆಗೆ ಕುಡಿಯೋ ನೀರುಗಳು ಆಗ್ತವೆ. ಎಲ್ಲಿಯವರೆಗೆ ಅಂದ್ರೆ ಈಗ ಮಳೆಗಾಲ ಪ್ರಾರಂಭ ಆಗಲಿಂದ ಹಿಡಿದು ಕಾರ್ತಿಕದವರೆಗೆ, ಅಪ್ಟು ಮಳೆಗಾಲ ಹೋಗೋವರೆಗೆ. ಇನ್ನೂ ಒಂದು ಅದು ನಾವು ರನ್ನಿಂಗ್ನಾಗಿದ್ರೆ ಅವ್ರು ಸ್ಟಾಕ್ ಮಾಡಿ ಇಟ್ಕೋಬೋದಾದ್ರೆ ವರ್ಷ ಪೂರ್ತಿ ಆಗ್ಬಹುದು. ಯಾಕಂದ್ರೆ ಅವರು ಚೆನ್ನಾಗಿ ಬಾಳ್ಕೆ ಬರ್ತಾವೆ ಅಂತ ಹೇಳ್ತಾರೆ ಮಳೆ ನೀರುಗಳದ್ದು. ಈಗ ಹೊಸ ಪ್ರಯೋಗ ನಮಗೂ ಮುಂದೆ ಗೊತ್ತಾಗ್ತದೆ. ಮಳೆ ನೀರು ಕೊಯ್ಲು ಪ್ರತಿಯೊಬ್ಬ ರೈತರು ಅಳವಡಿಸಿಕೊಂಡಿದ್ದ ಪೂರ್ತಿ ಅಳವಡಿಸಿಕೊಂಡಿದ್ರು ಅನುಕೂಲ ಇರೋರು. ಈಗ ಆರ್ ಸಿ ಸಿ ಇರೋರಿಗೆ ಈಜಿ ಇರ್ತತೆ, ಶೀಟ್ ಇರೋರಿಗೆ ಈಜಿ ಇರ್ತತೆ. ಅಂತವ್ರು ಅಳವಡಿಸಿದ್ರೆ ಸಾಕು, ಒಬ್ಬರಿಗೆ ಮಳೆ ನೀರು ಕೊಯ್ಲು ಸಿಕ್ತು ಅಂದ್ರೆ ಅಕ್ಕಪಕ್ಕ ಮೂರ್ನಾಲ್ಕು ಮನೆಗೆ ಸಪ್ಲೈ ಮಾಡ್ಕೋಬಹುದು. ಇದು ಎರಡನೇದಾಗಿ. ಮೂರನೇದಾಗಿ ಏನಂದ್ರೆ, ನಾವು ಎಮರ್ಜೆನ್ಸಿ ಮಾಡೋ ತಲೆಗೆ ಮಾಡಬೇಕಾಗತಕ್ಕಂಥ ಕೆಲಸ ಅಂದ್ರೆ ಇದು ಸೋಲಾರ್ ಸಿಸ್ಟಮ್ ಕರೆಂಟ್. ಈಗ ಮಳೆ ಕಡಿಮೆ ಆದಾಗ ಜಲವಿದ್ಯುತ್ಗೂ ಬರ ಬರ್ತದೆ. ಆಮೇಲೆ ಕಲ್ಲಿದ್ದಲು ಅವು ಸಿಗಲಿಲ್ಲ ಅಂದ್ರೆ ತರಬಲ್ದು ಕಡಿಮೆ ಆಗ್ತದೆ. ಗಾಳಿ ನಿಂತ್ಕೊಂಡ್ರೆ ಆ ಗಾಳಿದೊಂದು ಕರೆಂಟ್ ಮಾಡಿದಾರಲ್ಲ ಸರ್, ಅದು ಕಡಿಮೆ ಆಗ್ಬಹುದು. ಆದ್ರೆ ಸೂರ್ಯನ ಕಿರಣಗಳು ಯಾವತ್ತೂ ಕಡಿಮೆ ಆಗಿರೋದಿಲ್ಲ. ಆ ಕಿರಣಗಳನ್ನು ಬಳಸಿಕೊಂಡು ಇದನ್ನ ಮಾಡಿದಾಗ ನಾವು ನಮ್ಮನೆಯಲ್ಲಿ ಎಷ್ಟು ಬೇಕೋ ಅಷ್ಟಕ್ಕಿಂತ ಜಾಸ್ತಿ ಆಗ್ತದೆ. ಪ್ರತಿಯೊಂದು ಮನೆಯವರು ಅದೇನ್ ಸೋಲಾರ್ ಸಿಸ್ಟಮ್ ಅಳವಡಿಸ್ಕೊಂಡ್ಬಿಟ್ರೆ ಅವ್ರಿಗಾಗಿ ಉಳು ಎಷ್ಟು ಕರೆಂಟ್ ಸಿಕ್ಕೋಗ್ಬಿಡ್ತದೆ. ಈಜಿ ಆಗ್ತದಲ್ಲ, ಒಂದ್ಸಾರಿ ನಾವು ಅದೇನು ಪರಿಕರ ತಂದು ಹಾಕೊಂತೀವಿ, ಖರ್ಚು ಮಾಡ್ತೀವಿ ಅಷ್ಟೇ. ತಿರ್ಗಾ ಕೆಡೋವರೆಗೂ ಅಥವಾ ಎಲ್ಲಿವರೆಗೂ ಸರಿಯಾಗಿ ಬಳಸಿದ್ರೆ ಲೈಫ್ ಲಾಂಗ್ ಇಟ್ಕೋಬಹುದಲ್ಲ. ಕರೆಂಟ್ ಆಫೀಸ್ಗೂ ದುಂಬಲ್ ಬೀಳಂಗಿಲ್ಲ. ಆಮೇಲೆ ಪಂಚಾಯತಿಗೆ ಹೋಗಿ ಅವ್ರನ್ನ ನಮಗೆ ಲೈಟ್ ಇಲ್ಲಪ್ಪ, ಅದಿಲ್ಲಪ್ಪ, ಅದಿಲ್ಲಪ್ಪ ಅಂತಂದೇಳಿ ಕೇಳಬೇಕಾದ್ರೆ ಆದ್ರೂ ಒತ್ತಡ ಕಮ್ಮಿ ಆಗ್ತದಲ್ಲ. ಅವ್ರಿಗೆ ಅದು ಕೊಡ್ಬೇಕು, ಇವ್ರಿಗೆ ಕರೆಂಟ್ ಇಲ್ಲ, ಬೀದಿ ದೀಪ ಇಲ್ಲ ಅಂತಂದೇಳ್ಬಿಟ್ಟು ಪಂಚಾಯತಿಗಳಿಗೆ ಅಥವಾ ಕೆ ಬಿಗಳು ಏನಿದಾವ ಅವ್ರಿಗೂ ಸ್ವಲ್ಪ ಒತ್ತಡ ಕಡಿಮೆ ಆಗ್ತತೆ. ಬಳಕೆ ಕಮ್ಮಿ ಆದಾಗ ಅಲ್ಲಿ ಉಳಿತಾಯ ಇದಾಗ್ತದಲ್ಲ ಸರ್. ಕರೆಂಟ್ ಒಂದಿಷ್ಟು ಕೊಟ್ಟಿರ್ತಾರೆ ಅಂದ್ಕೊಳ್ರಿ, ಒಂದು ಒಂದು ನೂರು ಕಿಲೋವ್ಯಾಟ್ಸ್ ಕೊಟ್ಟಿರ್ತಾರೆ ಅಂದ್ಕೊಳ್ರಿ. ನಮಗೆ ನೂರೈದು ಕಿಲೋವ್ಯಾಟ್ರ್ ಇದ್ದಾಗ ಅವ್ರಿಗೆ ತಡಕಾಟ ಆಗ್ತದೆ, ಇನ್ನು ಐವತ್ತು ಕಿಲೋವ್ಯಾಟ್ಸ್ ಒದಗಿ ಕೊಡೋದು. ನೂರ್ ಇದ್ದಾಗ ನಾ ಬರೀ 75 ಉಳಿತಂದ್ರೆ ಈಜಿ ಆಗ್ತದೆ ಮೆಥಡ್. ಟ್ರಾನ್ಸ್ಫಾರ್ಮರ್ಗಳು ಕೆಡೋದಿಲ್ಲ, ಯಾವ ಸಮಸ್ಯೆನೂ ಬರೋದಿಲ್ಲ. ಹಿಂಗ ಸೋಲಾರ್ದು ಮಾಡ್ಕೊಂಡ್ರೆ ಪ್ರತಿಯೊಬ್ಬರು ಮಾಡ್ಕೊಂಡ್ರೆ ಈ ಸದ್ಯಕ್ಕೆ ಅವ್ರಿಗೆ ಸ್ವಲ್ಪ ದುಡ್ಡಿಂದ ಸ್ವಲ್ಪ ಖರ್ಚು ಬರ್ತದೆ ಸರ್. ಆದ್ರೂ ಸರ್ಕಾರ ಅದಕ್ಕೆಲ್ಲ ಸಹಾಯಧನ ಕೊಡುತ್ತೆ. ನಾನು ಹೇಳದೇನು, ಸರ್ಕಾರ ಕೊಡ್ಲಿ ಬಿಡ್ಲಿ, ಸ್ವಂತಕ್ಕೆ ಮಾಡ್ಕೊಂಬ ಮನೋಭಾವ ನಮ್ಗಿರ್ಬೇಕು. ಸರ್ಕಾರ ಕೊಟ್ಟು ಸ್ವೀಕರಿಸ್ತಾನೆ ಬೇಡವಂಗಿಲ್ಲ, ಅದನ್ನ ನಾವು ಸದುಪಯೋಗ ಪಡಿಸಿದ್ರೆ ಅಷ್ಟೇ ಸಾಕು. ಒಂದ್ ಸಣ್ಣ ಉದಾಹರಣೆ ಹೇಳ್ತೀನಿ ಸರ್, ನಾನು ರೈತನಿಗೆ ಅವನಿಗೆ ಉಳುಮೆ ಹೊಡಿಯೋದಕ್ಕೂ ಸರ್ಕಾರ ಸಹಾಯ ಮಾಡ್ತದೆ, ಅವ್ನ ಬಿತ್ತನೆಗೂ ಸಹಾಯ ಮಾಡ್ತದೆ, ಬೀಜಕ್ಕೂ ಸಹಾಯ ಮಾಡ್ತದೆ, ಔಷಧಕ್ಕೂ ಸಹಾಯ ಮಾಡ್ತದೆ, ಕೊಯ್ಲು ಸಹಾಯ ಮಾಡ್ತದೆ, ಕೊಯ್ಲು ಆದ್ಮೇಲೆ ಕಟಾವು ಸಹಾಯ ಮಾಡ್ತದೆ. ಕಟಾವು ಆದ್ಮೇಲೆ ಆ ರೈತ ಬೆಳೆದ ಒಂದು ಧಾನ್ಯಗಳನ್ನ ಸ್ವಂತಕ್ಕೆ ಮಾರ್ಕೊಂಡು ತುಂಬ ಒಂದು ವ್ಯವಸ್ಥೆ ಈಗಿನ ವ್ಯವಸ್ಥೆ ಸರ್. ಇಂಥ ವ್ಯವಸ್ಥೆ ಯಾವಾಗೂ ಇರಲಿಲ್ಲ. ಸದ್ಯ ಮಳೆಗಳು ಹೆಚ್ಚು ಕಮ್ಮಿ ಆಗಿರ್ಬೋದು, ವಾತಾವರಣಗಳು ಹೆಚ್ಚು ಕಮ್ಮಿ ಆಗಿರ್ಬೋದು, ಅವೆಲ್ಲ ಈಕ್ವಲ್ ಮಾಡ್ಕೊಂತ ಅದ್ರದ್ದೇನದು ಇದೇನಿಲ್ಲ. ಒಳ್ಳೆ ಒಂದು ರೀತಿಯಲ್ಲಿ ಒಂದು ಅನುಕೂಲಗಳು ಸಿಗ್ತದವೆ. ಆಮೇಲೆ ಇನ್ನ ಒಂದು ನಾವೇನ್ ಮಾಡ್ಬೇಕಂತಂದ್ರೆ ಈ ಕೃಷಿ ಇಲಾಖೆಗಳು ಮತ್ತೆ ಎಫ್ಒ ಕೇಂದ್ರಗಳು ಅಂತ ಇದಾವಲ್ಲ, ರೈತರಿಗಾಗಿ ಸೇವೆಗೆ ಕಟ್ಟಿಬದ್ಧವಾಗಿ ನಿಂತಕ್ಕಂಥದ್ದು ಸಂಸ್ಥೆಗಳು ಅವು. ಇದನ್ನ ನಾವು ಉಪಯೋಗ ಪಡಿಸ್ಕೋಬೇಕು. ಈಗ ಉದಾಹರಣೆ ಹೇಳೋದಂದ್ರೆ, ಈ ನಮ್ಮ ತಾಲೂಕಿಂದ ನಾನು ಇರ್ತೀನಿ, ಮೊಳಕಮೂರಿನಲ್ಲಿ ಕೃಷಿ ಇಲಾಖೆ ಐತೆ, ಅಲ್ಲಿ ಒಳ್ಳೆಯ ಅಧಿಕಾರಿಗಳಿದ್ದಾರೆ, ಏನು ಬೇಕೋ ಜನಗಳಿಗೆ ಅದನ್ನು ತರಿಸಿಕೊಡ್ತಾರೆ. ನಮಗಿಂತ ಸಲಕರಣೆ ಬೇಕು ಅಂದರೆ ಅವರೇ ತರಿಸಿಕೊಡ್ತಾರೆ. ಕಳೆ ಯಂತ್ರಗಳಿರ್ಬೋದು, ಮತ್ತು ಸಣ್ಣ ಮಿನಿ ಟ್ಯಾಕ್ಟರ್ಗಳಿರ್ಬೋದು, ಅಥವಾ ಒಕ್ಕಣೆ ಯಂತ್ರಗಳಿರ್ಬೋದು, ಪ್ರತಿಯೊಂದನ್ನು ಯಾವುದನ್ನು ಇಲ್ಲ ಅನಿಸಿಲ್ಲ ಸರ್. ಹಂಗೆ ನನಗೆ ಗೊತ್ತಿರೋ ಪ್ರಕಾರ ಮೊಳಕಮೂರಿದ ಒಂದು ಗೊತ್ತು, ಬೇರೆ ಎಲ್ಲ ತಿಳ್ಕೊಂಬಕ್ ಹೋಗಿಲ್ಲ. ಅಂದ್ರೆ ಎಲ್ಲವೂ ಹಂಗೆ ಇರ್ತವೆ, ಎಲ್ಲವೂ ಹಂಗೆ ನಡೀತಾವೆ. ಇಷ್ಟು ಮಟ್ಟಿಗೆ ಜನಗಳ ಹತ್ರ ಇಲಾಖೆಗಳು ಬಂದಿದ್ದಾವೆ. ಅದಕ್ಕಾಗಿ ರೈತರು ಬೆಳೆದ ಬೆಳೆಗಳನ್ನ ಮೌಲ್ಯವರ್ಧನೆ ಮಾಡಿ ಜಾಸ್ತಿ ಲಾಭ ಮಾಡಲೆಂಬ ಉದ್ದೇಶದಿಂದ ನಮ್ಮ ತಾಲೂಕಿನಲ್ಲಿ 3 ರೈತ ಉತ್ಪಾದಕ ಕೇಂದ್ರಗಳನ್ನು ಕೂಡ ಓಪನ್ ಮಾಡಿದ್ದಾರೆ. ರೈತ ಉತ್ಪಾದಕ ಕೇಂದ್ರದ ಮೂಲ ಉದ್ದೇಶ ಏನು, ರೈತರ ಬೆಳೆದ ಬೆಳೆಗಳನ್ನ ವರ್ಧನೆಗೊಳಿಸಿ ದುಪ್ಪಟ್ಟು ಲಾಭ ರೈತರು ಮಾಡೋ ಒಂದು ಉದ್ದೇಶ ಅದರದ್ದಿರೋದು. ಅದನ್ನ ನಾವು ರೈತರಾಗಿ ಸದುಪಯೋಗ ಪಡಿಸ್ಕೊಂಡು, ಉದಾಹರಣೆ ನಾವ್ ಯಾವ್ದೋ ಪಾಪ್ಕಾರ್ನ್ ಅಥವಾ ಯಾವ್ದೋ ಒಂದು ಬೆಳೆದಿವಿ ಅಂದ್ಕೊಳ್ರಿ, ಅದನ್ನ ನೇರವಾಗಿ ಮಾರಾಟ ಮಾಡಿದ್ರೆ ನಮಗೆ ಒಂದು ಕ್ವಿಂಟಾಲ್ಗೆ ಇಷ್ಟು ಅಂತ ಸಿಗ್ಬೋದು. ಅದೇ ಮೌಲ್ಯವರ್ಧನೆ ಮಾಡಿದ್ರೆ 1x ಅಲ್ಲ ಇನ್ನೂ ಜಾಸ್ತಿನೂ ಸಿಗ್ತದೆ. ಅಷ್ಟು ಸಿಕ್ಕಾಗ ಕಂಪ್ನಿಗೂ ಸ್ವಲ್ಪ ಬೆಳವಣಿಗೆ ಆಗ್ತದೆ, ಆಮೇಲೆ ರೈತರಿಗೂ ಖುಷಿ ಆಗ್ತದೆ. ಈಗ ನಾನು ಮೊನ್ನೆ ಪಾಪ್ಕಾರ್ನ್ ಆಗಿದೆ, ಮೆಕ್ಕೆಜೋಳ ಬರೀ 2100 ರೇಟ್ ಇತ್ತು ಅಷ್ಟೇ. ಇವು ಕಡಿಮೆ ಅಂದ್ರೆ 4,000 ಕೊಯ್ದು ನನಗೆ. ಅದೇ ಇವಾಗ ರೇಟ್ ಇಲ್ಲಪ್ಪ, ಮೊದ್ಲಾಗಿದ್ರೆ 6,000-7,000 ಕೊಯ್ತಿದ್ವಿ ಅಂದ್ರೆ. ನಾನು ಮೌಲ್ಯವರ್ಧನೆ ಮಾಡೋದಕ್ಕಾಗಿ ಬೆಳೆದಿದ್ದೆ, ಯಾಕೋ ಮೌಲ್ಯವರ್ಧನೆ ಮಾಡೋದಕ್ಕೆ ಸ್ಪಂದನೆ ಸಿಗಲಿಲ್ಲ. ನೆಕ್ಸ್ಟ್ ನೋಡ್ಕೊಂಬನ ಅಂತ ಹೇಳ್ಬಿಟ್ಟು ಮತ್ತೆ ಇವಾಗ ಆಗ್ತಿದ್ವಿ, ಮತ್ತೆ ಅದರಿಂದ ಉತ್ತೇಜನ ಕೊಂಡು ಮತ್ತೆ ಪಾಪ್ಕಾರ್ನ್ ಆಗ್ತಿದ್ವಿ. ಅಲ್ಲ, ಉದಾಹರಣೆ ಹೇಳೋದು ಪ್ರತಿಯೊಂದು. ಈಗ ಹುಣಸೆಹಣ್ಣು ಮಾಡಿದ್ವಿ, ಹುಣಸೆಹಣ್ಣನ್ನ ಮೌಲ್ಯವರ್ಧನೆ ಮಾಡಿದ್ವಿ. ಆ ಮೌಲ್ಯವರ್ಧನೆ ಮಾಡತಕ್ಕಂತ ಹುಣಸೆಹಣ್ಣು ಮಾಮೂಲು ಅದೇ ಹಣ್ಣನ್ನ ಪುಡಿ ಅಂದ್ರೆ ಮಾಮೂಲು ಮಾಡಿರ್ತಾರಲ್ಲ, 8,000-9,000 ಹೋಗ್ತಾರೆ ರಾಯದುರ್ಗದ ಕ್ವಿಂಟಲ್. ಅದೇ ಹಣ್ಣನ್ನು ಮೌಲ್ಯವರ್ಧನೆ ಮಾಡಿದ್ದು 23,000 ರೂಪಾಯಿ ಕ್ವಿಂಟಲ್. ಮೌಲ್ಯವರ್ಧನ ಅಂದ್ರೆ ಹೆಂಗೆ? ಕರ್ಪಡಿ ಮಾಡೋದು. ಕರ್ಪುರಿ ಮಾಡೋದು. ಮೌಲ್ಯವರ್ಧನ ಅಂದ್ರೆ ಇರೋ ಆಕಾರ ಚೆನ್ನಾಗಿ ಮಾಡೋದು. ಚೆನ್ನಾಗಿ ಮಾಡೋದು. ಹೌದು. ಅದು ಮಾಡಿದಾಗ ನೋಡ್ರಿ, ಒಂದೇ ಮರದ ಬೇರೆ ಹಣ್ಣು ಏನಿಲ್ಲ, ಏನಿಲ್ಲ. ಆ ಒಂದೇ ಮರದ ಹಣ್ಣು ಇದು ಪುಡಿ ಮಾಡಿರೋ ಹೂ ಹಣ್ಣು ಅಂತಾರೆ ಅದನ್ನ. ಹೂ ಹಣ್ಣು 8,000-8,500 ಹೋಯ್ತು. ಹೌದು. ಇದು ಮೌಲ್ಯವರ್ಧನೆ ಮಾಡಿದ್ದಕ್ಕೆ ಅಂದ್ರೆ ಕರ್ಪುರಿ ಸ್ವಲ್ಪ ಖರ್ಚಾಗಂತ ಅಷ್ಟೇ. ಒಬ್ಬ ಮನುಷ್ಯರ ಒಂದು ಹೆಚ್ಚು ಕಡಿಮೆ ಅವ್ರು ಸರಿಯಾಗಿ ಮಾಡಿದ್ರೆ ಒಂದು 20-30 ಕೆಜಿ ಮಾಡಿಬಿಡ್ತಾರೆ. ಅದು ಮಾಡೋ ಅವರ ಐಡಿಯಾದ ಮೇಲೆ ಹೋಗ್ತದೆ, ಅವ್ರ ಇದ್ರ ಮೇಲೆ ಹೋಗ್ತತೆ. ಒಂದಕ್ಕೆ 3 ಲಾಭ ಅಂತಂದ್ರೆ ರೈತರಿಗೆ ಮತ್ತೆ ಸುಖವಾಗಿರ್ತದಲ್ಲ. ನಾವು ವೇಸ್ಟ್ ಮಾಡಿ ಕಡಿಮೆ ರೇಟಿಗೆ ಕೊಡೋದಕ್ಕಿಂತ ಮೌಲ್ಯವರ್ಧನೆ ಮಾಡಿದ್ರೆ ರೈತರಿಗೂ ಜಾಸ್ತಿ ದುಡ್ಡು ಸಿಗ್ತತೆ. ಆಮೇಲೆ ಒಳ್ಳೆ ಒಂದು ಪದಾರ್ಥನ ಗ್ರಾಹಕರಿಗೆ ಒದಗಿಸಿದಂಗೆ ಆಗ್ತತೆ. ಪ್ರತಿಯೊಂದನ್ನು ಮೌಲ್ಯವರ್ಧನೆ ಮಾಡಕ್ ಯಾವ ಬರೋದಿಲ್ಲ ಹೇಳ್ರಿ, ನನಗೆ ಕೇಳ್ರಿ ಸರ್, ಹೇಳ್ತೀನಿ. ಮೌಲ್ಯವರ್ಧನೆ ಮಾಡಕ್ ಯಾವ ಬರೋದಿಲ್ಲ, ಎಲ್ಲವೂ ಬರ್ತದೆ. ಪ್ರತಿಯೊಂದು ಮೌಲ್ಯವರ್ಧನೆ ಮಾಡಕ್ ಬರ್ತದೆ. ತೊಗರಿ ಮಾರಾಟ ಮಾಡ್ತಾರೆ, ಅದು ಬೆಳೆ ಮಾಡಿದ್ರೆ ಮೌಲ್ಯವರ್ಧನೆ ಆಯ್ತು. ಭತ್ತ ಮಾಡೋ ಬದಲು ಅಕ್ಕಿ ಮಾಡಿ, ಶೇಂಗಾ ಮಾಡೋ ಬದಲು ಬೀಜ ಮಾಡಿ ಅಥವಾ ಎಣ್ಣೆ ಮಾಡಿ ಮಾರಾಟ ಮಾಡಿದ್ರು, ಅದು ಮೌಲ್ಯವರ್ಧನೆ ಆಯ್ತು. ಪ್ರತಿಯೊಂದಕ್ಕೂ ಬೆಲೆ ಸರ್, ಈಗ ಪ್ರತಿಯೊಂದಕ್ಕೂ ಬೆಲೆ ಐತೆ. ನಾವು ಬೆಲೆನನ್ನ ಮಾರ್ಪಾಡು ಮಾಡತಕ್ಕಂತ ವ್ಯವಸ್ಥೆಗೆ ನಾವು ತರಬೇಕು. ತರೋದಕ್ಕಾಗಿ ನಮ್ಮ ಎಫ್ಒಗಳು ಈಗ ಸುಮಾರು 17 ಎಫ್ಒಗಳು ನನ್ನ ಪ್ರಕಾರ ನನಗೆ ಗೊತ್ತಿರೋವಿದ್ದಾವೆ. ಆ 17 ಎಫ್ಒಗಳು ಚೆನ್ನಾಗಿನೂ ಕೆಲಸ ಮಾಡ್ತಿದ್ದಾವೆ. ಅವು ಹಿಂದೆ ಮುಂದುವರೆದು ರೈತರ ಹತ್ರ ಸ್ವಂಸಿ ಮೌಲ್ಯವರ್ಧನೆ ಮಾಡಿದೀವಿ ಅಂತಂದ್ರೆ ರೈತರದ ಒಂದು ಸುಖದ ಕಾಲಗಳು ದೂರ ಇಲ್ಲ. ಒಂದೇಟಿಗೆ ಆಗೋದಿಲ್ಲ, ಅವು 4-5 ವರ್ಷ ಬೇಕಾಗ್ತದೆ. ಯಾಕಂದ್ರೆ ಇದು ಸ್ಲೋ ಆಗಿ ನಡೀಬೇಕು, ಜೋರಾಗಿ ನಡೆಯೋದಲ್ಲ. ಸ್ಲೋ ಆಗಿ ನಡಿಮೆ ಆದಾಗ ಗುರಿ ಮುಟ್ಟದಾಗ್ತದೆ. ಇನ್ನ ಒಂದು ನನ್ನ ಸಮಸ್ಯೆ ಏನಂದ್ರೆ, ನಾನು ಇದನ್ನ ಕಂಡುಕೊಂಡಿದ್ದೀನಿ, ಒಂದು ಈ ತ್ಯಾಜ್ಯ ನೀರ್ತಾವಲ್ಲ ಸರ್, ನಾವು ಯಾವೇನಂತ ಅನ್ಕೊಂತೀವಿ, ಈ ಆ ನೀರಾದ್ರೆ ಎಲ್ಲಿಂದ ಬರ್ತವೆ? ನಮ್ಮಿಂದ ಹೋಗಿರವಲ್ಲ ನೀರು, ಬೇರೆ ಎಲ್ಲಿಂದ ಬರ್ತದ? ಅವಂತವಿಂತ ಕೆಟ್ಟವಂತ ಹೇಳಕ್ ಬರಲ್ಲ, ನಮ್ಮಿಂದನೇ ನಾವು ತೆಗೆದಾಕಿಂತಾರ ನೀರು ನಮ್ಮಿಂದ ಹೋಗಿರೋ. ಆ ನೀರಿಗೆ ಒಂದು ಆಕಾರ ಕೊಟ್ಟು ಅದರಲ್ಲಿರ್ತಕ್ಕಂಥ ಕಲಶಗಳು ತೆಗೆದ್ಬಿಟ್ಟು ಅದಕ್ಕೊಂದು ರೂಪ ಕೊಟ್ಟಾಗ ಅದು ಒಳ್ಳೆ ನೀರಾಗಿ ಪರಿವರ್ತನೆ ಆಗುತ್ತೆ. ಅದನ್ನ ಬಳಸಿ ಮಳ್ಕೊಂಡಾಗ ಉದಾಹರಣೆ ಇನ್ನೂ ಒಂದನ್ನು ಹೇಳ್ತಿಕೊಳ್ರಿ. ಈಗ ನೀರುಗಳು ಎಲ್ಲಿಲ್ಲ ಅಂದ್ರೂ ಕೂಡ ರೈತರ ತಾಗ ಇಲ್ಲ ಅಂದ್ರೂ ಕೂಡ ಈ ಸರ್ಕಾರಗಳು ಎಲ್ಲಿಂದ ತಂದಾಕ್ತಾರೋ ಎಲ್ಲಿಂದ ಬಿಡ್ತಾರೋ ಗೊತ್ತಿಲ್ಲ. ಪಂಚಾಯತ್ಗಳಾಗಲಿ ಸರ್ಕಾರಗಳಾಗಲಿ ಕುಡಿಯೋ ನೀರು ಎಲ್ಲಿಂದ ಆದರೂ ತಂದಾಕ್ತಾರೆ ಬಿಡಲ್ಲ. ಆ ಕುಡಿಯೋ ನೀರು ತಂದಾಕಿದಾಗ ಬಳಸಿದಾಗ ಒಂದು 100% ಒಂದು ಲೀಟ್ರ್ ಒಂದು ಮನೆಗೆ ಹಾಕಿರ್ತಾರೆ ಅಂದ್ಕೊಳ್ರಿ. ಆ 100 ಲೀಟರ್ ನೀರಿನಾಗೆ 60% ಖರ್ಚಾಗ್ತವೆ, ಇನ್ನ 40% ವೇಸ್ಟ್ ಆಗಿ ಹೋಗ್ತವೆ. ಆ 40% ವೇಸ್ಟ್ ಆಗೋದನ್ನ ಶುದ್ಧೀಕರಣ ಮಾಡಬೇಕು ಅಂದಾಗ 30% ಉಳಿತವೆ, 10% ವೇಸ್ಟ್ ಆಗಿ ಹೋಗ್ತದೆ. ಅದರಲ್ಲೂ ಘನ ಅಂತದಿಂತದ್ದು ಇರ್ತದೆ, ಅದು ವೇಸ್ಟ್ ಆಗಿ ಹೋಗ್ತದೆ. 30% ಶುದ್ಧ ನೀರು ಸಿಕ್ಕಾಗ ಏನಾಗ್ತದೆ, ಅವಾಗ ನಮಗೆ 70% ಸಾಕಾಗ್ತದೆ ನೀರು, ಬ್ಯಾಲೆನ್ಸ್ ಆಗ್ತದೆ. ಆಮೇಲೆ ಇಂದ ಒಂದು ಏನಂದ್ರೆ ಈ ಮಳೆ ಬರ್ತಾವೋ ಬಿಡ್ತಾವೋ ಬಂದಿರ್ತಾವೋ ಬಿಡ್ತಾವೋ ಬೋರ್ವೆಲ್ ನೀರು ಇರ್ತಾವೋ ಗೊತ್ತಿಲ್ಲ, ಎಲ್ಲಿಂದ ತಂದಾಗ್ತಾರೆ ನೀರು. ಈ ನೀರು ಮಾತ್ರ ಕಡಿಮೆ ಆಗೋದಿಲ್ಲಲ್ಲ, ಯಾವ ನಾವು ತ್ಯಾಜ್ಯ ಕಳಿಸ್ತೀವಲ್ಲ ನೀರು, ಆ ನೀರು ಮಾತ್ರ ಕಡಿಮೆ ಆಗೋದಿಲ್ಲ. ಎಲ್ಲರಿಗೂ ಅನುಕೂಲ ಆಗದಿದ್ರು ಕೂಡ ಸ್ವಲ್ಪ ಈ ಬರ ಬಂದಾಗ ಕೆಲವೊಂದು ಪ್ರದೇಶಗಳಿಗೆ ಆಗಿ ಬದುಕೋದಕ್ಕೊಂದು ದಾರಿ, ಮುಂದೆ ಮಳೆ ಬಂದಾಗ ಎಲ್ಲರೂ ಬೆಳ್ಕೋಬಹುದು ಅನುಕೂಲ ಆದಾಗ. ಅನುಕೂಲ ಇಲ್ದಾಗ ಎಲ್ಲರೂ ಒಣಕೊಂಡು ಕೈ ಬಾಯಿ ಸುಟ್ಕೊಂಬಂದು ಆ ಗಗನಕ್ಕೆ ನೋಡೋದಕ್ಕಿಂತ ಸ್ವಲ್ಪ ಭಾಗನು ಹೆಲ್ಪ್ ಆಗ್ತದಲ್ಲ ಅಂತೇಳಿ ಈ ತ್ಯಾಜ್ಯ ನೀರನ್ನ ಪುನರ್ಬಳಕೆ ಮಾಡ್ಕೋಬೇಕಂದ್ರೆ ನನ್ನ ತಲೆಗೆ ಐತೆ. ಅದನ್ನ ಆಗ್ಲೂ ನಾನು ಮಾಡಿದ್ದೆ, ಮಾಡಿವ ನನಗೆ ನೀರು ಚೆನ್ನಾಗಿದ್ದಾವೆ, ಸುಮ್ಕಿದ್ದೇನೆ ಆದ್ರೆ ನನಗೆ ಚೆನ್ನಾಗಿದ್ದ ನೀರು. ಆದ್ರೆ ನನ್ನದೊಂದೇ ಆಲೋಚನೆ ಮಾಡಬಾರ್ದು, ಬೇರೆದೆಲ್ಲ ಆಲೋಚನೆ ಮಾಡ್ಬೇಕು. ಪುನರ್ಬಳಕೆ ಮಾಡಿಕೊಂಡಾಗ ಇನ್ನ ಹೊಸ ನನಗೆ ಗೊತ್ತಿರೋ ಮೆಥಡ್, ಆ ನೀರನ್ನ ಈ ಮಂಥನ ಕ್ರಿಯೆಗೆ ಒಳಪಡಿಸಿದ್ರೆ 50% ಶುದ್ಧ ಆಗ್ತದೆ. ಮಂಥನ ಕ್ರಿಯೆ ಅಂದ್ರೆ ಈಗ ಕಡಗೊಲ್ಲಾಗೆ ಇದು ಕಡಿತಾರಲ್ಲ ಸರ್, ನೀರಿನ ಶುದ್ಧೀಕರಣ ಮೊದಲೇ ಅಂತ ಅದಂತ ನನಗೆ ಅನಿಸತ್ತೆ. ನಾನು ಎಷ್ಟೋ ಸಾರಿ ಅದನ್ನ ಆಲೋಚನೆ ಮಾಡಿಕೊಂಡಿದ್ದೀನಿ. ನೀರು ಒಂದೇ ತಾಗಿದ್ರೆ ಅವು ಕಲಂಶಿರ್ತವೆ, ಅದನ್ನೇ ಅಲ್ಲಾಡಿಸಿ ಅದಕ್ಕೆ ಒಂದು ಇದು ಮೆಥಡ್ ಕೊಟ್ಟಾಗ ಶುದ್ಧಿ ಆಗ್ತಾವೆ, 50% ಶುದ್ಧಿ ಆಗ್ತವೆ. ಇನ್ನ ಕೆಲವಾದ್ರೆ ಯಾವನ್ನ ಅಂಶಗಳಿರ್ತಾವೆ ಅದನ್ನ ಈಗಿನ ವೈಜ್ಞಾನಿಗಳು ನೋಡಿಬಿಟ್ಟು ಅದ್ರಾಗ ಯಾವ್ದೋ ಒಂದು ಅಂಶ ಇತ್ತಂದ್ರೆ ಅದನ್ನ ಹೀರ್ಕೊಂಬದೊಂದು ಹಾಕಿಬಿಟ್ರೆ ಪೂರ್ತಿ ಶುದ್ಧ ಆಗಿಹೋಗ್ಬಿಡ್ತಾವಲ್ಲ. ಕೆಲವೊಂದು ಹಾಗೆ ಮಾಡ್ಕೊಂಡಾಗ ಪ್ರತಿಯೊಂದು ಊರಿಗೂ ಬೇಕಾದಷ್ಟು ನೀರು ಕೊಳಚೆ ಆಗೋಗ. ಆಮೇಲೆ ಇನ್ನ ಒಂದು ಈ ಮೆಥಡ್ ಇಂದ ಒಂದು ಒಂದು ಏನಾಗ್ತದೆ ಗೊತ್ತಾ, ಊರಿನಲ್ಲಿರ್ತಕ್ಕಂಥ ಆರೋಗ್ಯ ಸ್ಥಿತಿ ಸುಧಾರಿಸ್ತತೆ. ಯಾಕೆ ಸುಧಾರಿಸ್ತದೆ ಅಂದ್ರೆ ನೀರು ಸ್ಟಾಕ್ ಅಲ್ಲಿ ಬಿಟ್ಟಿರ್ತಾರೆ, ಅಲ್ಲಿ ಸೊಳ್ಳೆಗಳು ಆಗ್ತವೆ, ಸೊಳ್ಳೆಗಳಾದಾಗ ಜ್ವರಗಳು ಪರಗಳು ಬರ್ತಿರ್ತವೆ. ಈ ಶುದ್ಧೀಕರಣ ಬಂದಾಗ ಗಲೀಜು ನೀರ್ದಾಗ ಸೊಳ್ಳೆಗಳು ಅವು ಇರ್ತಾವೇನ, ಶುದ್ಧ ನೀರಾಗ ಇರೋದಿಲ್ಲ. ಆಮೇಲೆ ಶುದ್ಧ ನೀರು ಯಾರನ್ನ ಹಾಕ್ಬಿಡ್ತಾರೆ, ಬಳಸ್ಕೊಂಡ್ಬಿಡ್ತಾರೆ. ಬಳಸ್ಕೊಂಡಾಗ ಹಿಂಗೆ ಹೋಗಿರ್ತವೆ, ಅಲ್ಲಿ ಸ್ಟಾಕ್ ಇರೋದಿಲ್ಲ, ಸೊಳ್ಳೆ ಬರೋದಿಲ್ಲ. ಇದೇ ಒಂದು 18 ಇಸ್ವಿಯಾಗ ಸಣ್ಣದ ಒಂದು ಮೆಥಡ್ಡು. ನಮ್ಮ ಒಂದು 3-4 ಮನೆ ನೀರನ್ನ ನಾನು ಸ್ಟಾಕ್ ಇರೋನು ತಗೊಂಡು ಮುಂದೆ ಬಳಸ್ಕೊಂಡಾಗ ಆಸ್ಪತ್ರೆ ಒಂದ್ ದಿವಸ ಯಾವಾಗ ಹೋದಾಗ ಕೇಳಿದ್ರು, ನಿಮ್ಮೂರ್ದ ಬಲ್ ಕೇಸ್ ಬರೋವಲ್ಲ, ಹೇಗೆ ಯಾಕೆ ಬರೋವಲ್ಲು ಅಂದ್ರೆ ನೀರಲ್ಲಿ ನಿಂತಿರ್ತದ್ದು, ಚಳಿ ಜರ ಮರು ಅದಕ್ಕೆ ಇದಕ್ಕೆ ಆಸ್ಪತ್ರೆಗೆ ಅಗಲೆಲ್ಲ ಹೋಗ್ತಿರೋರು. 2 ವರ್ಷದಿಂದ ನಿಮ್ಮೂರ್ ಕೇಸ್ ಬರೋವಲ್ವಲ್ಲ ಅಂದ್ರೆ ಒಂದು ಒಂದ್ಸರಿ ಅಲ್ಲೇನಾಗಿತ್ತಂದ್ರೆ ಅಲ್ಲಿ ನೀರು ಬೇರೆ ಕಡೆಗೆ ಬಳಸ್ಕೊಂಡ್ಬಿಟ್ಟಿದ್ವಿ. ನೀರು ತ್ಯಾಜ್ಯ ಸ್ವಲ್ಪ ನೀರನ್ನೇ ಬಳಸ್ಕೊಂಡಾಗ ಅಂದ್ರೆ ಆ ತ್ಯಾಜ್ಯ ನೀರನ್ನ ಪುನರ್ಬಳಕೆ ಮಾಡಿಕೊಂಡಾಗ ಸದ್ಯಕ್ಕೆ ಅದು ಸ್ವಲ್ಪ ಖರ್ಚಿನ ಕೆಲಸ ಸರ್. ಯಾಕಂದ್ರೆ ಒಂದಾಗ ನೀರನ್ನ ತ್ಯಾಜ್ಯ ನೀರನ್ನ ಅಂತ ಸೇರಿಸಿ ಅಲ್ಲಿ ಶುದ್ಧೀಕರಣ ಉಂಟಾಗ ಸರ್ಕಾರಿ ಅದೇ ದೊಡ್ಡ ಕೆಲಸ ಅಲ್ಲ, ಬೇಕಾದ್ದೇ ಮಾಡ್ತಾರೆ ಅಂದ್ರೆ ಇದೇನು ದೊಡ್ಡ ಕೆಲಸ ಅಲ್ಲ. ಅದನ್ನ ಶುದ್ಧೀಕರಣ ಮಾಡಿದಾಗ ಸರ್ಕಾರ ಅದನ್ನೇ ಬೇಕಾದ ಟ್ಯಾಕ್ಸ್ ತಗೊಂಡು ಅವೇ ನೀರನ್ನ ಕೊಡ್ಬೋದು ಬೇಕಾದ್ರೆ, ಅದಕ್ಕೆ ಪಂಚಾಯತ್ಗಳಿಗೆ ಒಂದು ವರಮಾನ ಕೂಡ ಆದ್ರೂ ಆಗ್ಬೋದು. ಇದು ನಾನು ಪಂಚಾಯತ್ಗೆ ಎಷ್ಟೋ ಸಾರಿ ಒದ್ದಾಡಿದೀನಿ, ಪಂಚಾಯತ್ಗೆ ಮಾತಾಡ್ಕೊಂಡಿದ್ದೆ, ಕೆಲವೊಂದು ಹಳ್ಳಿಗಳು ಕೂಡ ನಾನು ಹೇಳಿದ್ದೆ ಮಾಡಿಕೊಡ್ರಿ ಒಳ್ಳೆದಾಗ. ಏ ಗಲೀಜು ಬಿಡಪ್ಪ, ಆಯ್ತಪ್ಪ ಗಲೀಜು, ನಮ್ಮ ಹತ್ರ ಇಲ್ಲೇನಪ್ಪ ಗಲೀಜು, ಗಲೀಜು ಅಂದ್ರೆ ಗಲೀಜು, ಗಲೀಜಲ್ಲಪ್ಪ. ಅದನ್ನ ಸೂಕ್ಷ್ಮ ಮಾಡ್ಕೊಂಡ್ರೆ ಆಯ್ತು, ಅದ ಮಾಡ್ಕೊಂಡ್ರೆ ಇದೊಂದು ಬಹಳಷ್ಟು ಒಳ್ಳೆ ಆಪತ್ತಿಗೆ ಆಗೋದು ಸಹಾಯ ಆಗತಕ್ಕಂಥ ತ್ಯಾಜ್ಯ ನೀರಿನ ಬಳಕೆ ಆಪತ್ತಿನಾಗ ಎಲ್ಲ. ಆಮೇಲೆ ಇವು ಕೃಷಿ ಯಂತ್ರಗಳು ಅವು ಇವು ಇಲಾಖೆಗಳು ಕೊಡ್ತಿರ್ತಾರೆ, ಎಪ್ಪಗಳು ಕೊಡ್ತಿರ್ತಾರೆ, ಅವನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ನಾವು ರೈತರು ಹೋದ್ರೆ ಖರ್ಚಿಗೆ ನಾನು ಹೇಳಿದ್ದೆಲ್ಲ ಕಡಿಮೆ ಖರ್ಚಿದ್ದು, ಯಾಕಂದ್ರೆ ಬೇರೆ ಮೆಥಡ್ಗಳು ಜಾಸ್ತಿ ಇದಾವೆ. ನಾನು ಹೇಳೋದು ಕಡಿಮೆ ಖರ್ಚಿನಲ್ಲಿ, ಯಾಕಂದ್ರೆ ಖರ್ಚಿರೋದು ಯಾರು ಬೇಕಾದ್ರೆ ಹೇಳ್ಬೋದು, ದುಡ್ಡು ಕೊಟ್ಟದ್ರೆ ಹೇಳ್ತಾರೆ ಹೋಗ್ತಾರೆ ತಿಳ್ಕೊಂಬ ಎಲ್ಲೇ ಹೋಗ್ತಾರೆ ಮೀಟಿಂಗ್ದಾಗ ಹೋಗ್ತಾರೆ ತಿಳ್ಕೊಂಬರ್ತಾರೆ. ಖರ್ಚಿಲ್ಲದ್ದು ನಾವು ಹೇಳ್ತಿರೋದು ಏನಂದ್ರೆ ಆದಷ್ಟು ರೈತರಿಗೆ ಖರ್ಚೇ ಕಡಿಮೆ ಆಗ್ಬೇಕು. ಖರ್ಚು ಕಡಿಮೆ ಆಗಿದ್ದೆ ಆ ರೈತರು ಉಳಿಯೋದು. ನಾನು ಇದೇ ಮೆಥಡ್ ಅಳವಡಿಸ್ಕೊಂಬಿಟ್ಟು ನಾನೇನು ಮಾಡಿದೆ ಸೀತಾಫಲ ಅಂತೇಳಿ ಖರ್ಚು ಕಡಿಮೆ ಅಂತ ಆಗಿದೆ. ಇವಾಗ ಬಂದಷ್ಟು ನನ್ನ ಜಮೀನಿಗೆ ಬರ್ತದೆ 10% ಕೂಡ ಖರ್ಚಾಗೋದಿಲ್ಲ. ಅದ್ರ ಅದೇ ಬೇರೆ ಬೆಳೆ ಹಾಕಿದ್ರೆ ಖಾಲಿ ಮಾಡ್ಕೊಂಡು ಸಾಲಗಾರ ಕೂಡ ಆಗಿದ್ವಿ. ಒಂದು ಕಡಲೆಕಾಯಿ ಉದಾಹರಣೆ, ಬಂಪರ್ ಬೆಳೆ ಬಂತು ಅಂದ್ರೆ ಒಳ್ಳೆ ಬೆಳೆ ಅಂದ್ರೆ ಒಂದು 40,000 ಆಗ್ಬೋದು ಅಷ್ಟೇ ಎಕರೆಗೆ. ಅದು ಬಂಪರ್ ಬೆಳೆ, ಅದೇ 10 ವರ್ಷಕ್ಕೊಂದೇಟು 6 ವರ್ಷಕ್ಕೊಂದೇಟು ಬರ್ತಾರ ಅಂತ ಹೇಳ್ತಾರೆ. ಏನು ಬೇಡ, ವರ್ಷ ಬಂಪರ್ ಬೆಳೆ ಬರಲಿ ಹೇಳು, ವರ್ಷ ಬಂಪರ್ ಬಂದ್ರು ಕೂಡ 40,000 ಬಂತು ಅಂದ್ರೆ ಕಡಿಮೆ ಅಂದ್ರೆ 25,000 ರೂಪಾಯಿ ಖರ್ಚಾಗ್ತದೆ, ಉಳಿಯೋದೇ 15,000. ಅದು ನಾವು ತಿಳ್ಕೊಬೇಕು ರೈತರೇನಂದ್ರೆ 15,000 ಕಡ್ಲೆಕಾಯಿ ಉಳಿಸೋದಕ್ಕಿಂತ ಈ ಬೇರೆ ಬೆಳೆಗಳಿದಾವಲ್ಲ ಎಣ್ಣೆ ಇರ್ಲೇವು ಅಥವಾ ಸೀತಾಫಲ ಹಣ್ಣಿನವು ಗಿಣ್ಣಿನವು ಬೇರೆ ಯಾವಾದರೂ ಕಡಿಮೆ ಖರ್ಚಿನವು. ಈಗ ಒಂದು ಕಡಿಮೆ ಅಂದ್ರೆ 60,000-70,000 ಒಂದ್ ಎಕರೆ ಸೀತಾಫಲ ಹೋಗ್ತದೆ ಅಂದ್ಕೊಳ್ರಿ, 10,000 ಖರ್ಚು ಹೋಗ್ಲಿ 50 ಉಳಿತಲ್ಲ. ಒಂದೇ ಸೇಮ್ ಜಾಗದಲ್ಲಿ ನಾ ಮಾಡಿದಾಗ ಈ ಬೆಳೆ ಮಾಡಿದಾಗ 15,000 ಸಿಕ್ತು, ಈ ಬೆಳೆ ಮಾಡಿದಾಗ 50,000 ಸಿಕ್ತು. ಇದೇನು ಕಡಿಮೆನೆ ಬೆಳೆ, ಯಾಕಂದ್ರೆ ಯಾತ್ರದ್ದು ಕಡಿಮೆ ಅವೇನು ಸೀತಾಫಲ ಅವೇ ಆತರ ಹಣ್ಣು ಅಂತ ಅಂತಾರೆ. ಒಂದೇಟು ಕಡಿಸಲ್ಲ ದುಡ್ಡು, ಅದು ದಿವಸ ಅಷ್ಟು ವಾರಕ್ಕಿಷ್ಟು ಕಲಿತ ದುಡ್ಡು. ಇದು ಒಂದೇ ಸಾರಿ ಬರ್ತದೆ, ಒಂದೇ ಸಾರಿ 40,000 ಬರ್ತೀವಿ ಅಂತ ತಂದಿವಿ ಅಂತ ಹೇಳ್ತಾರೆ ಅವೇನ, ಇದು ಟೋಟಲ್ ಎಷ್ಟಾಗ್ತದ ತಲೆಗಿರೋದಿಲ್ಲ. ಅದಕ್ಕಾಗಿ ಆದಷ್ಟು ನಾವು ಖರ್ಚು ಕಡಿಮೆ ಮಾಡ್ಕೊಂಡ್ಬಿಟ್ಟು ರೈತರು ಉಳಿಯ ಒಂದು ಇಂದಿನ ವಿದ್ಯಮಾನದಲ್ಲಿ ಉಳ್ಕೊಂಡು ಹೋಗೋ ಸ್ಥಿತಿ ಮಾಡ್ಕೋಬೇಕಂತಂದೇಳಿ ಇದನ್ನ ತಿಳಿಸ್ಬೇಕಂತ ಬಲ್ಲ ಆ ತರದೆ. ಏನ್ ಮಾಡ್ತೀನಿ, ನಾನು 3 ತಿಂಗಳು ಕಾಲ ಬೈಕ್ಲೆ ಬಿದ್ದುಬಿಟ್ಟೆ, ಕಾಲವಾಗಿತ್ತು, ಕೊನೆ ಅಂತ ಆದ್ರೂ ಬಂದಿದ್ದೀನಿ. ಮುಂದಿನ ವರ್ಷಕ್ಕಾದ್ರೂ ಮಾಡಿದ್ರೆ ಈಗ ನಾನು ಹೇಳ್ತಲ್ಲ ಸರ್, ನಾನು ಗಾಳಿಗೆ ಹೋಗತಕ್ಕಂತ ರೈತ, ನಾನು ಹೆಂಗ್ ಮಾಡಿದ್ದೀನಿ ಅಂದ್ರೆ ಆರ್ಥಿಕವಾಗಿ ಶಾರೀರಿಕವಾಗಿ ಬಲವಾದ ಕೆಲಸ ಮಾಡತಕ್ಕಂಥ ದಟ್ಟಪುಷ್ಟವಾಗಿ ಇರ್ತಕ್ಕಂಥ ರೈತರಿದ್ದಾಗ ನನಗಿಂತ ಜಾಸ್ತಿ ಲಾಭ ತಗೋಬಹುದು ಅವರು. ನಾನು ಕೆಲಸಕ್ಕೆ ಬರೋದ, ನಾನು ಗಾಳಿಗೆ ಹೋಗೋನು, ನನಗೆ ಹಿಂಗ ಅನಿಸುತ್ತೆ ಅಂದ್ರೆ ಅವರು ನಮಗಿಂತ ಜಾಸ್ತಿ ಲಾಭದಾಗ ಜಾಸ್ತಿ ಸುಖವಾಗಿರ್ತಾರೆ. ಏನಂದ್ರೆ ಅದು ಮನಸ್ಸು ಮಾಡ್ಬೇಕಷ್ಟೇ. ರೈತರು ಈ ಒಂದು 5-6 ಅಂಶಗಳು ಏನಿದಾವ ಅವನ್ನ ಸ್ವಲ್ಪ ತಲೆಗಿಟ್ಕೊಂಡು ಎರೆಜಲ ಬಳಕೆ, ಮಳೆ ನೀರು ಕೊಯ್ಲು, ಆಮೇಲೆ ತ್ಯಾಜ್ಯ ನೀರನ್ನ ಪುನರ್ ಬಳಕೆ ಮೆಥಡ್, ಸೋಲಾರ್, ಆಮೇಲೆ ಸೋಲಾರ್, ಆಮೇಲೆ ಇವೆಲ್ಲದರ ಜೊತೆಗೆ ಕೃಷಿ ಇಲಾಖೆ ಮತ್ತು ರೈತ ಸಂಪರ್ಕ ಕೇಂದ್ರಗಳನ್ನ ನಾವು ಆಗಿದ್ದಾಗ ಸಂಪರ್ಕ ಇಟ್ಕೊಂಡ್ರೆ ಅವರಿಂದ ಇನ್ನೂ ಜಾಸ್ತಿ ಲಾಭ ಆಗ್ತದೆ. ಇವೆಲ್ಲ ನೀವು ನಿಮ್ ಕೃಷಿಯಲ್ಲಿ ಅಳವಡಿಸ್ಕೊಂಡಿದ್ರ? ಹೌದು ಸರ್. ಅನುಕೂಲ ಆಗ್ತಾ ಇದೆ, ಅನುಕೂಲ ಆಗಿದ್ ಯಾಕಂದ್ರೆ ಈಗ ನಾನು ಹೇಳಿದ ಮೇಲೆ ತೋರ್ಸಂಗೆ ಇರ್ಬೇಕು. ಹೌದು, ಯಾರನ್ನ ಬಂದ್ರೆ ಏನಪ್ಪ ಇಲ್ಲಿ ಮಾಡಿದಿ, ಈಗ ಮಳೆ ನೀರಲ್ಲಿ ಕೊಯ್ಲು ಮಾಡಿದ್ಯಪ್ಪ, ನಿನ್ನ ಒಬ್ಬಾತ್ ಕೇಳಿದೆ ಒಬ್ಬಾತ್ಗೆ, ಅವರೊಂದು ಮನೆ ನೋಡಿದ್ದೆ ಒಂದೂರಾಗ, ನಿಮ್ ಮನೆ ಬಲ್ ಸೂಟ್ ಆಗ್ತತೆ, ಇಲ್ಲಿ ಬಂದು ನೋಡ್ಕೊಂಡು ಹೋಗಪ್ಪ, ನೀನು ಮಾಡು, ನಿನ್ನ ಲಾಭ ಆಗ್ತತೆ ಮುಂದೆ. ಯಾಕಂದ್ರೆ ಈಗ ಕರೆಂಟ್ ಒಂದೊಂದ್ಸರಿ ಈಗ ಮಳೆ ಬಂದಾಗ ಕರೆಂಟ್ ಹೋಗ್ಬಿಡ್ತವೆ, ನೀನು ಪರದಾಟ. ಮನೆ ಆದ್ರೆ ಒಂದು ಕರೆಂಟ್ ಇಲ್ಲ, ನೀರು ಕರೆಕ್ಟ್ ಆಗಿ ಬಂದಿಲ್ಲ, ನೀರು ಕಡಿಮೆ ಆಗಿದೆ, ಜನ ಜಗಳ ಇಡ್ಬಿಡ್ತಾರೆ ಕುಡಿಯೋ ನೀರಿಗಾಗಿ, ವಿಶ್ವಾಸಗಳು ಕೆಟ್ಟ ಹೋಗ್ತವೆ, ಮನಸ್ತಾಪಗಳಾಗ್ತವೆ. ಯಾವ್ರವ್ರ ನೀರಲ್ಲಿ ಇದ್ದು ಬಿಟ್ರೆ ಬೇಕಾದ ನಿಮ್ಮಲ್ಲಿ ಜಾಸ್ತಿ ನೀರು ಮಳೆ ನೀರು ಕೊಯ್ಲಾಗ ಜಾಸ್ತಿ ನಿಮ್ದಲ್ಲಿ ಇದ್ದು ಅಂದ್ರೆ ಪಕ್ಕದ ಕೊಡಬಹುದು, ತಗೊಂತಾರೆ, ಅವ್ರಿಗೂ ಖುಷಿ ಆಗ್ತತೆ, ನಿಮಗೂ ಕೊಟ್ಟಿರ್ತಕ್ಕಂಥ ಸಮಾಧಾನ ಆಗ್ತತೆ. ಏನೋ ಮಳೆ ನೀರು ಇಕ್ಕಪ್ಪ ಇದ್ದು ಕೊಟ್ಟೆ ಎಂಬ ಸಮಾಧಾನ ನಿಮಗೂ ಇರ್ತತೆ, ಪಕ್ಕದಾಗಿದ್ರು ಕೊಟ್ಟರಂತ ಸಮಾಧಾನ ಅವ್ರಿಗಿರ್ತತೆ, ಅನ್ಯೋನ್ಯತೆ ಚೆನ್ನಾಗಿರುತ್ತೆ, ಅನ್ಯೋನ್ಯತೆಗಳು ಚೆನ್ನಾಗಿರ್ತವೆ. ಅದಕ್ಕಾಗಿ ಇಂಥವನ್ನೆಲ್ಲ ಮಾಡ್ಕೊಂಡ್ರೆ ಬಹಳ ಅನುಕೂಲ ಅಂತ ಅನಿಸ್ತತೆ. ಆಮೇಲೆ ಎರೆ ಜಲನೂ ಮಾಡ್ಕೋಬೇಕು ಅವರು, ಎಲ್ಲರೂ ಮಾಡ್ಕೊಂಡ್ರೆ ಇನ್ನೂ ಮೇಲೂ. ಆಮೇಲೆ ಸೋಲಾರ್ದಂತೂ ಇಂಪಾರ್ಟೆಂಟ್. ಸೋಲಾರ್ದಂದ್ರೆ ಈಗ ಕರೆಂಟ್ಗಳು ಎಷ್ಟು ಕರೆಂಟ್ ಇದ್ರು ಕೂಡ ಉತ್ಪಾದನೆ ಎಷ್ಟು ಆಯ್ತೋ ಕರೆಂಟ್ ಅದಕ್ಕಿಂತ ಜಾಸ್ತಿ ಬಳಕೆ ಆಗ್ತೈತೆ. ಹಂಗಿದ್ದಾಗ ಇದೇನಾಗ್ತದೆ ಅಂದ್ರೆ ಹೊಸ ಮೆಥಡ್ ಮನೆಗಳಿದಾವಲ್ಲ, 50%-60% ಸೋಲಾರ್ ಅಳವಡಿಸಕ್ ಬರ್ತವೆ. ಸೋಲಾರ್ಗಳು ಅಳವಡಿಸಿ ಅಂದ್ರೆ ಒಂದ್ಸಾರಿ ಅಳವಡಿಸಿಕೊಂಡ್ರೆ ಒಂದು ಊರಿಗೆ ಅರ್ಧ ಕರೆಂಟ್ ಹೆಚ್ಚು ಕಡಿಮೆ ಒಂದು ಊರಾಗ ಒಂದು ಕಾಲಭಾಗ ಮಾಡ್ಕೊಂಡ್ರು ಅಂದ್ರೆ ಆ ಊರಿನ ಪೂರ್ತಿ ಕರೆಂಟ್ ಅದೇ ನಿಭಾಯಿಸ್ಕೊಂಡು ಹೋಗ್ಬೋದು ಪ್ರತಿಯೊಂದ್ರದ್ದು ಕರೆಂಟ್ ಅನ್ನು. ಹಿಂಗಾಗಿ ಸೋಲಾರ್ ಮಾಡ್ಕೊಂಡ್ರೆ ರೈತರಿಗೆ ನಮ್ಮ ರೈತರಿಗೆ ಬಹಳ ಅನುಕೂಲ. ಆದಷ್ಟು ಖರ್ಚುಗಳು ಕಡಿಮೆ ಆಗಿ ಓಡ್ತವೆ. ಖರ್ಚು ಕಡಿಮೆ ಆದಾಗ ರೈತರಿಗೆ ಒಂದು ಬದುಕು ಸ್ವಲ್ಪ ಭಾರ ಅನಿಸೋದಿಲ್ಲ, ಹಗುರವಾಗಿ ತಡೋದಾಗ ಇದನ್ನಾಗುತ್ತೆ. ನಾನು ಶಿವರಾತ್ರಿ ಮುಂದೆ ಈ ಪ್ರೋಗ್ರಾಮ್ ಕೊಡೋಣ ಅಂತ ಮಾಡಿದ್ದೆ, ಬರೋಕ್ಕಾಗಲಿಲ್ಲ. ಆಮೇಲೆ ಈಗ ಯಾರನ್ನ ಕರೆದಾಗ ಹೋಗಿ ಹೇಳಿ ಬರ ಮೆಥಡ್ ಕೂಡ ಇಟ್ಕೋಬೇಕು ಅಂತ ಮಾಡಿದ್ವಿ. ಸುಲಭವಾಗಿ ಒಂದು ಹೇಳ್ಬೇಕು ಅಂತಂದ್ರೆ ಕಿಷ್ಟಪರ ಕೊಲಂಬಸ್ ಅಂತ ಇರ್ತಾರ ಸರ್, ಅವರು ಸಮುದ್ರಯಾನ ಮಾಡಿರ್ತಾರೆ, ಮಾಡಿದಾಗ ಅದು ಸಾಧನೆ ಆಗಿರ್ತತೆ. ಅವಾಗ ಕೆಲವರೆಲ್ಲ ಇದು ನಡೀತತೆ, ಅವ್ರದ್ದೊಂದು ಮೀಟಿಂಗ್ ನಡೆದಾಗ ಅವ್ರೇನಂತಾರೆ, ಏ ಅಡಿಗೆದಾಗ ಕುತ್ಕೊಂಡಿದ್ರು ಹೋದ್ರೆ ನೆಟ್ಟಗೋಗಿ ಬಂದು ಅಲ್ಲಿ ಬಂತು, ಅದೇನು ಸಾಧನೆ ಅಂತೇಳಿ ಅಂತಾರೆ. ಅವಾಗೆಲ್ಲ ಮಾಡಿ ಯಾರೋ ಒಬ್ರು ಬುದ್ಧಿವಂತರನ್ನು ಮಾಡ್ತಾರೆ, ಆಯ್ತಪ್ಪ ಫಸ್ಟಿಗೆ ಮಾಡಿದ್ಬಾದ್ರೆ ಅದು ಸಾಧನೆ, ಆಮೇಲೆ ಎಲ್ಲರೂ ಏರ್ಬೇಕಾದ್ರೂ ಮಾಡ್ಬೋದು ಅಂದಾಗ ಯಾರೇ ಮಾಡಿಬಿಡ್ಬೋದು ಅಂದಾಗ ಒಬ್ರು ಏನು ಮಾಡ್ತಾರೆ, ಕೋಳಿ ಮೊಟ್ಟೆ ಕೊಡ್ತಾರೆ. ಇದನ್ನು ನೆಟ್ಟಿಗೆ ನಿಲ್ಸಿಕ್ಕಪ್ಪ ಇದ್ರ ಮೇಲೆ ಹಿಂಗೆ ಅದು ಹಿಂಗಿರ್ತತಲ್ಲ ನೆಟ್ಟಿಗೆ ನಿಲ್ಸಿಕ್ಕು ಅಂತಾರೆ. ನಿಲ್ಸಿಕ್ಕಕ್ಕೆ ಬರೋದಿಲ್ಲ. ಅವಾಗ ಆತ ಬುದ್ಧಿವಂತ ಏನು ಮಾಡ್ತಾನೆ, ಕೆಳಗೆ ಸ್ವಲ್ಪ ಶಿಬ್ರೆಬ್ಬಿಸ್ತಾನೆ, ನಿಂತ್ಕಂತತ್ ನಿಂತ್ಕಂತ ಸುಲಭಾಗ ಅಂದ್ರೆ ಒಂದ್ಸಾರಿ ಮಾಡಿ ನೋಡ್ಕೊಂಡಾಗ ಎಲ್ಲವೂ ಸುಲಭ, ನಾವು ಹಂಗೆಲ್ಲ ಮಾತಾಡ್ತೀವಿ. ಅದರಿಂದ ಯಾಕಂದ್ರೆ ಈಗ ನಾನು ಕಡಿಮೆ ಬೆಳೆ ಬೆಳೆದ ಅಂದಾಗ ಕೆಲವರು ಏ ಅದೇ ಹತ್ತದ ಬೆಳೆ ಒಂದು ಕಡಿಮೆ ದುಡ್ಡು ಅಂಬರೂ ಇರ್ತಾರೆ, ಕೆಲವರು ಸಾಕಪ್ಪ ಅಷ್ಟೇ ಸಿಕ್ಕರೆ ಸಾಕು ಅಂಬರೂ ಇರ್ತಾರೆ, ಹಂಗೂ ಹಿಂಗಿರ್ತಾ ಮುಂದೆ ತಳ್ಕೊಂಡು ಹೋಗ್ತಾ ಇರ್ಬೇಕು. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೋದು? ನಮ್ಮ ಫೋನ್ ನಂಬರ್ ಕೊಟ್ಟಿರ್ತೀವಿ ಸರ್, ಒಂದು 99 72 92 80. ರೈತ ಬಾಂಧವರೇ, ಪೂಜಾರಟ್ಟಿಯ ಪ್ರಗತಿಪರ ಕೃಷಿಕರಾದ ಎಸ್ ತಿಪ್ಪಣ್ಣ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9972 12 1880. ಬಹಳ ಸಂತೋಷ ತಿಪ್ಪಣ್ಣರೇ, ಇದುವರೆಗೂ ನಿಮ್ಮ ಈ ಸಮಗ್ರ ಕೃಷಿ ಜೊತೆಗೆ ಈ ಎರೆಜಲ ಯಾವ ರೀತಿ ಬಳಸಬೇಕು, ಮಳೆ ನೀರು ಕೊಯ್ಲು ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ, ಸೋಲಾರ್ ಅಳವಡಿಕೆ ಮಾಡ್ಕೊಳೋದ್ರಿಂದ ಏನು ಅನುಕೂಲ ಆಗುತ್ತೆ, ತ್ಯಾಜ್ಯ ನೀರನ್ನು ಪುನರ್ಬಳಕೆ ಮಾಡೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ, ಮತ್ತು ಈ ಕೃಷಿ ಇಲಾಖೆ ರೈತ ಉತ್ಪಾದಕ ಸಂಸ್ಥೆಗಳಿಂದ ನಾವು ರೈತರು ಯಾವ ಥರ ಅನುಕೂಲಗಳು ಪಡ್ಕೊಂಡು ನಮ್ಮ ಕೃಷಿ ಬದುಕಲ್ಲಿ ಹೆಚ್ಚು ಅನುಕೂಲ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈ ಎಲ್ಲ ಅನುಕೂಲಗಳು ನಮ್ಮ ರೈತ ಬಾಂಧವರಿಗೆ ತಲುಪಿವೆ, ಇಲ್ಲಿವರೆಗೆ ಬಂದು ನಿಮ್ಮ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡಿದ್ದಕ್ಕೆ ಆಕಾಶವಾಣಿ ಪರವಾಗಿ ತಮ್ಮ ಧನ್ಯವಾದಗಳು. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೆ ತಮ್ಮ ಆಕಾಶವಾಣಿಗೆ ನನ್ನ ಅನೇಕ ಅನೇಕ ವಂದನೆಗಳು. ಸಮಗ್ರ ಕೃಷಿಯ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಪೂಜಾರಹಟ್ಟಿಯ ಪ್ರಗತಿಪರ ಕೃಷಿಕ ಎಸ್ ತಿಪ್ಪಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಸ್ನೇಹಿತರೆ, ಈಗ ಕೇಳಿ ಕೆಲವು ಜಾಹೀರಾತುಗಳು ನಿಮಗಾಗಿ. ಅರೆ ಗೆಳೆಯರೇ, ಸ್ವಲ್ಪ ಗಮನವಿಟ್ಟು ಕೇಳಿ. ನಿಮಗೆ ಇಂಥದೇ ಮೆಸೇಜ್ ಬರುತ್ತೆ, ನಿಮ್ಮ ಅಪ್ಪನ ಬಾಕಿ ಹಿಂತಿರುಗಿಸ್ತೀನಿ ಅಂತ. ಅರೆ ಸಾಲ ಹಿಂತಿರುಗಿಸುವ ನೆಪದಲ್ಲಿ ನಕಲಿ ಪೇಮೆಂಟ್ SMS ಕಳಿಸ್ತಾರೆ. ಆಮೇಲೆ ಹೇಳ್ತಾರೆ, ತಪ್ಪಾಗಿ ಹಣ ಹೆಚ್ಚು ಕಳಿಸಿದೆ ಮಗ, ಉಳಿದ ಹಣ ಹಿಂತಿರುಗಿಸು ಅಂತಾರೆ. ನೆನ್ಪಿರ್ಲಿ, UPI ಸೇಫ್ ಇದೆ, ಆದ್ರೆ ಹೀಗೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, KPME ಕಾಯ್ದೆ ಬಗ್ಗೆ ತಿಳಿಯಿರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರವನ್ನು ಫಲಕಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಯಾವುದೇ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅರೆ ಗೆಳೆಯರೇ, ಸ್ವಲ್ಪ ಗಮನವಿಟ್ಟು ಕೇಳಿ. ನಿಮಗೆ ಇಂಥದೇ ಮೆಸೇಜ್ ಬರುತ್ತೆ, ನಿಮ್ಮ ಅಪ್ಪನ ಬಾಕಿ ಹಿಂತಿರುಗಿಸ್ತೀನಿ ಅಂತ. ಅರೆ ಸಾಲ ಹಿಂತಿರುಗಿಸುವ ನೆಪದಲ್ಲಿ ನಕಲಿ ಪೇಮೆಂಟ್ SMS ಕಳಿಸ್ತಾರೆ. ಆಮೇಲೆ ಹೇಳ್ತಾರೆ, ತಪ್ಪಾಗಿ ಹಣ ಹೆಚ್ಚು ಕಳಿಸಿದೆ ಮಗ, ಉಳಿದ ಹಣ ಹಿಂತಿರುಗಿಸು ಅಂತಾರೆ. ನೆನ್ಪಿರ್ಲಿ, UPI ಸೇಫ್ ಇದೆ, ಆದ್ರೆ ಹೀಗೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಚಿತ್ರದುರ್ಗ. ಸ್ನೇಹಿತರೆ, ಈಗ ಕೇಳಿ ಹವಾಮಾನ ವರದಿ. ಈಶಾನ್ಯ ಮಾನ್ಸೂನ್ ಕರಾವಳಿ ಕರ್ನಾಟಕದ ಮೇಲೆ ಹವೆ ಸಾಮಾನ್ಯವಾಗಿತ್ತು ಮತ್ತು ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಆಂತರಿಕ ಕರ್ನಾಟಕದ ಒಂದೆರಡು ಕಡೆಗಳಲ್ಲಿ ಮಳೆಯೂ ಸಂಭವಿಸಿದೆ ಮತ್ತು ಉತ್ತರ ಒಳನಾಡಿನಲ್ಲಿ ಒಣಹವೆ ಇತ್ತು. ದಿನಾಂಕ 11 ಡಿಸೆಂಬರ್ 2024 ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ ಮತ್ತು ಚಾಮರಾಜನಗರ ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿ, ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನ ಉಳಿದ ಕಡೆಗಳಲ್ಲಿ ಒಣಹವೆ ಇರುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಹಗುರದಿಂದ ಸಾಧಾರಣ ಮಂಜು ಇರುವ ಸಾಧ್ಯತೆ ಇದೆ. 12 ಡಿಸೆಂಬರ್ 2024 ತುಮಕೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿತ್ರದುರ್ಗ, ಚಾಮರಾಜನಗರ, ರಾಮನಗರ, ಕೋಲಾರ, ಮೈಸೂರು, ಮಂಡ್ಯ ಮತ್ತು ಕೊಡಗು ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಭಾರೀ ಮಳೆಯ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡಿನ ಉಳಿದ ಜಿಲ್ಲೆಗಳಲ್ಲಿ ಅನೇಕ ಕಡೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಗುಡುಗು ಸಹಿತ ಮಳೆಯಾಗುವ ಸಂಭವವಿದೆ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದ್ದು ಉತ್ತರ ಒಳನಾಡಿನಲ್ಲಿ ಒಣಹವೆ ಇರುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಹಗುರದಿಂದ ಸಾಧಾರಣ ಮಂಜು ಇರುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣವಿರುತ್ತದೆ. ಹಗುರ ಮಳೆಯ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 26 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ಆಗಿರಬಹುದು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ ಸ್ನೇಹಿತರೆ. ಈಗ ಕೇಳಿ ರೈತರಿಗೆ ಸಲಹೆ. ಇಂದಿನ ದಿನ ಅಡಿಕೆಯಲ್ಲಿ ಬರತಕ್ಕಂಥ ಅಣಬೆ ರೋಗದ ನಿರ್ವಹಣೆ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ಸೊ ಈ ಒಂದು ಅಣಬೆ ರೋಗ ಮಣ್ಣು ಜನ್ಯ ಶಿಲೀಂಧ್ರದಿಂದ ಬರುತ್ತದೆ ಮತ್ತು ಏನೇನು ಕಾರಣಗಳಿಂದ ಬರುತ್ತದೆ ಅಂದರೆ ಮಣ್ಣಿನಲ್ಲಿ ಉಳಿಯಂಶ ಹೆಚ್ಚಿದ್ದಾಗ, ಅಂದರೆ ಮಣ್ಣಿನಲ್ಲಿ ಉಳಿಯಂಶ ಹೆಚ್ಚಿದ್ದಾಗ ಈ ಅಣಬೆ ರೋಗಕ್ಕೆ ಕಾರಣವಾಗ್ತಕ್ಕಂಥ ಶಿಲೀಂಧ್ರಗಳ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ಸೊ ಆ ಒಂದು ಕಾರಣದಿಂದ ಮಣ್ಣಿನಲ್ಲಿ ಉಳಿಯಂಶ ಜಾಸ್ತಿ ಇದ್ದಾಗ ಅಥವಾ ರಸಸಾರ 6.5ಕ್ಕಿಂತ ಕಡಿಮೆ ಇದ್ದಾಗ ಈ ಒಂದು ಅಣಬೆ ರೋಗ ಹೆಚ್ಚಾಗಿ ಬರುತ್ತೆ. ಮತ್ತು ಬೇರುಗಳಿಗೆ ಗಾಯಗಳುಂಟಾದಾಗ ಇನ್ನೊಂದು ಅಭ್ಯಾಸ ಏನಂದರೆ ಈ ಒಂದು ಅಡಿಕೆ ಪ್ರದೇಶದಲ್ಲಿ ಟ್ರ್ಯಾಕ್ಟರ್ ಮೂಲಕ ಉಳುಮೆ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಬೇರುಗಳಿಗೆ ಗಾಯಗಳಾದಾಗ ಈ ಗಾಯದ ಮುಖಾಂತರ ಈ ಒಂದು ರೋಗಾಣು ಒಳಗೆ ಬಂದು ರೋಗ ಉಂಟು ಮಾಡುತ್ತೆ. ಜೊತೆಗೆ ನೀರು ಮತ್ತು ಗೊಬ್ಬರಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದಾಗ ಅಂತ ಒಂದು ಹಂತದಲ್ಲೂ ಕೂಡ ಈ ಒಂದು ರೋಗ ಬರುತ್ತೆ. ಜೊತೆಗೆ ಕಳೆಗಳನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದಾಗ, ಆಮೇಲೆ ರೋಗಸ್ಥ ತೋಟಗಳಿಂದ ಗಿಡಗಳನ್ನ ಆಯ್ಕೆ ಮಾಡಿಕೊಂಡಾಗ ಈ ಒಂದು ಅಣಬೆ ರೋಗ ಬರತಕ್ಕಂಥ ಸಂದರ್ಭ ಇದೆ. ಮತ್ತೆ ಲಕ್ಷಣಗಳು, ಈ ಒಂದು ಅಣಬೆ ರೋಗ ಬಂದಾಗ ಯಾವ ತರ ಲಕ್ಷಣಗಳು ಬರುತ್ತೆ ಅಂದ್ರೆ ಕೆಳಭಾಗದ ಎಲೆಗಳೆಲ್ಲ ಹಳದಿಯಾಗುತ್ತೆ, ಆಮೇಲೆ ಇಂಗಾರಗಳ ಅಭಾವ ಉಂಟಾಗುತ್ತೆ, ಅಂದ್ರೆ ರೋಗಸ್ಥ ಗಿಡ ಯಾವುದೇ ತರದ ಇಂಗಾರಗಳನ್ನಾಗ್ಲಿ ಅಥವಾ ಗೊಂಚಲುಗಳನ್ನಾಗ್ಲಿ ಬಿಡೋದಿಲ್ಲ. ಕೊನೆಯ ಹಂತದಲ್ಲಿ ಈ ಕಾಂಡದಲ್ಲಿ ಒಂದು ಕಪ್ಪು ದ್ರವ ಹೊರಬಂದು ಆ ಒಂದು ದ್ರವದಿಂದ ಶಿಲೀಂಧ್ರ ಬೆಳ್ಕೊಳ್ಳುತ್ತೆ. ಈ ಶಿಲೀಂಧ್ರ ಬೆಳೀತಕ್ಕಂಥದ್ದು ರೋಗದ ಕೊನೆಯ ಹಂತ. ಈ ಹಂತ ಏನಾದರೂ ಈ ಒಂದು ರೋಗ ತಲುಪ್ತು ಅಂದರೆ ಯಾವುದೇ ಕಾರಣಕ್ಕೂ ನಾವು ಈ ರೋಗಸ್ಥ ಮರವನ್ನು ಕಾಪಾಡಿಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಪ್ರಾರಂಭದ ಹಂತದಲ್ಲೇ ರೋಗವನ್ನು ಸರಿಯಾದ ನಿರ್ವಹಣೆ ಮಾಡಿ ಹತೋಟಿ ಮಾಡೋದ್ರಿಂದ ಈ ಒಂದು ರೋಗದಿಂದ ಪಾರಾಗಬಹುದು. ಮತ್ತು ಏನು ನಿರ್ವಹಣೆ ಮಾಡ್ಬೋದು, ಯಾವ ಒಂದು ನಿಯಂತ್ರಣ ಕ್ರಮಗಳಿಂದ ಇದನ್ನು ಹತೋಟಿ ಮಾಡಬಹುದು ಅಂತಂದರೆ ರೋಗಸ್ಥ ತೋಟಗಳಿಂದ ಯಾವುದೇ ಕಾರಣಕ್ಕೂ ಗಿಡಗಳನ್ನ ಅಥವಾ ತಾಯಿ ಮರಗಳನ್ನ ಆಯ್ಕೆ ಮಾಡ್ಕೋಬಾರದು. ಎರಡನೇದೇನು ಅಂತಂದರೆ ಈ ಒಂದು ರೋಗ ಬೇರುಗಳ ಮೂಲಕ ರೋಗಸ್ಥ ಗಿಡದಿಂದ ಆರೋಗ್ಯವಂತ ಗಿಡಕ್ಕೆ ಹರಡ್ತಾ ಹೋಗುತ್ತೆ. ಆದ ಕಾರಣ ಬುಡದಿಂದ 2 ಅಡಿ ಅಂತರದಲ್ಲಿ 1 ಅಡಿ ಆಳ ಮತ್ತು 2 ಅಡಿ ಅಗಲದ ಕಂದಕಗಳನ್ನು ತೆಗಿಬೇಕಾಗುತ್ತೆ. ಆ ಒಂದು ಕಂದಕದಲ್ಲಿ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಕ್ಯಾಪ್ಟಾನ್ ದ್ರಾವಣವನ್ನು ಹಾಕಿ ನಾವು ಉಪಚಾರ ಮಾಡೋದ್ರಿಂದ ನಿಯಂತ್ರಣ ಮಾಡಬಹುದು. ಜೊತೆಗೆ ಟ್ರೈಕೋಡರ್ಮ ಅಂತ ಒಂದು ಜೈವಿಕ ಶಿಲೀಂಧ್ರ ನಾಶಕ ಸಿಗುತ್ತೆ, ಅದನ್ನ ಪ್ರತಿ ಲೀಟರ್ ನೀರಿಗೆ 4 ಗ್ರಾಂನಷ್ಟು ಹಾಕಿ ಆ ಒಂದು ಕಂದಕಗಳಿಗೆ ಹಾಕೋದ್ರಿಂದ ಹತೋಟಿ ಮಾಡಬಹುದು. ಅಲ್ಲದೆ ಇನ್ನೊಂದು ಮುಖ್ಯವಾದ ಏನಂತಂದ್ರೆ ಬೇರಿನ ಮೂಲಕ ಉಪಚಾರ ಅಂತ ಹೇಳ್ತೀವಿ, ಅಂದ್ರೆ ಒಂದು ಪ್ರಾಪಿಕೊನಜೋರ್ ಅಥವಾ ಟಿಲ್ಟ್ ಅಂತ ಒಂದು ಶಿಲೀಂಧ್ರ ನಾಶಕ ಸಿಗುತ್ತೆ, ಅದನ್ನ ಪ್ರತಿ ಲೀಟರ್ ನೀರಿಗೆ 2 ml ನಾವು ಶಿಲೀಂಧ್ರ ನಾಶಕವನ್ನು ಮಿಶ್ರಣ ಮಾಡಿ ಬೇರುಗಳ ಮೂಲಕ ಉಪಚಾರ ಮಾಡೋದ್ರಿಂದ ಸಹ ಈ ಒಂದು ಅಣಬೆ ರೋಗವನ್ನು ನಾವು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದಾಗಿದೆ. ರೈತರಿಗೆ ಸಲಹೆ ಕೇಳಿದಿರಿ ಸ್ನೇಹಿತರೆ. ಈಗ ಕೇಳಿ ಕಾರ್ಯಕ್ರಮದಲ್ಲಿ ಜನಪದ ಗೀತೆ. ಕೇಳಿ ಜನಪದ ಗೀತೆ, ಜಿವಿ ಅತ್ರಿ ಅವರ ಧ್ವನಿಯಲ್ಲಿ. ಉರಿ ಬೆಂಕಿಯಲ್ಲೋ ಶಿವ ಶಿವ ಭೂಮಿ ಬೆಂಗಾಡಾಯ್ತಲ್ಲೋ ಶಿವ ಬಾನಲಿ ಬುರಿ ಬೆಂಕಿಯಲ್ಲೋ ಶಿವ ಶಿವ ಶಿವ ಶಿವ ಬಾನಲಿ ಬುರಿ ಬೆಂಕಿಯಲ್ಲೋ ಶಿವ ಶಿವ ಶಿವ ಶಿವ ಭೂಮಿ ಬೆಂಗಾಡಾಯ್ತಲ್ಲೋ ಶಿವ ಶಿವ ಭೂಮಿ ಬೆಂಗಾಡಾಯ್ತಲ್ಲೋ ಶಿವ ಶಿವ ಬಾನಲಿ ಉರಿ ಬೆಂಕಿಯಲ್ಲೋ ಶಿವ ಶಿವ ಶಿವ ಶಿವ ಭೂಮಿ ಬೆಂಗಾಡಾಯ್ತಲ್ಲೋ ಶಿವ ಶಿವ ಮುಕ್ಕಣ್ಣ ಹಣೆಗಣ್ಣ ತೆರೆಯದೆ ನೀನಿನ್ನು ಮುಕ್ಕಣ್ಣ ಹಣೆಗಣ್ಣ ತೆರೆಯದೆ ನೀನಿನ್ನು ಕರುಣೆಯಿಂದಲಿ ಕಾಯೋ ಶಿವ ಶಿವ ಶಿವ ಶಿವ ಬಾನಲಿ ಉರಿ ಬೆಂಕಿಯಲ್ಲೋ ಶಿವ ಶಿವ ಶಿವ ಶಿವ

ನನ್ನ ಬೆಳೆಸಿದಾಕಿ ಮರೆತು ಹೋದಳೇನಾ, ನೋಡಾಕ ಒಮ್ಮಿ ಬರಲಿಲ್ಲಿನ ಯಾಕೋ ಏನು ನನ್ನ ಬಿಡುವಾಗ ಒಗ ಸಾವಿರ ಬಾರಿ ಹೇಳಿ ಬಂದ